ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರವನ್ನು ಫಲಕಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಯಾವುದೇ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಇದೀಗ ಹಿಂಗಾರು ಬೆಳೆಗಳ ನಿರ್ವಹಣಾ ಕ್ರಮಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ICAR ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಓ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಇವರನ್ನು ಸಂದರ್ಶಿಸುತ್ತಾರೆ UM ಮರಳಸಿದ್ದೇಶ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಹಿಂಗಾರು ಬೆಳೆಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ICAR ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂತಹ ಡಾಕ್ಟರ್ ಓ ಕುಮಾರ್ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ ರೈತ ಬಾಂಧವರೇ, ಈ ಒಂದು ಹಿಂಗಾರು ಬೆಳೆಗಳ ನಿರ್ವಹಣಾ ಕ್ರಮಗಳನ್ನ ಯಾವ ರೀತಿ ಮಾಡಬೇಕು, ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಹೇಳಿ ಸರ್, ಈಗ ಪ್ರಮುಖವಾದ ಒಂದು ಹಿಂಗಾರು ಬೆಳೆಗಳು ಅಂತಂತಂದ್ರೆ ನಮ್ಮ ಒಂದು ವ್ಯಾಪ್ತಿಯಲ್ಲಿ ಯಾವ್ಯಾವ ಬರ್ತಾವ ಸರ್? ಈಗ ಹಿಂಗಾರು ಬೆಳೆಗಳಂದ್ರೆ ಪ್ರಮುಖವಾಗಿ ನಮ್ಮ ಭಾಗದಲ್ಲಿ ಕಡಲೆ ಬರುತ್ತೆ, ಆಮೇಲಿಂದ ಸೂರ್ಯಕಾಂತಿ, ಕುಸುಬೆ, ಆಮೇಲೆ ಅವರೆ, ಇವು ಪ್ರಮುಖವಾಗಿ ಕಂಡು ಬರ್ತಕ್ಕಂತ ಹಿಂಗಾರು ಬೆಳೆಗಳು. ಈ ಬೆಳೆಗಳಿಗೆ ಉದಾಹರಣೆಗೆ ನಾವು ನೋಡಿದ್ರೆ ಕಡಲೆ ಪ್ರದೇಶ ಎಲ್ಲಿ ಕಪ್ಪು ಜಮೀನಿದೆ ಅಲ್ಲೆಲ್ಲ ಬಹಳಷ್ಟು ರೈತರು ಬೆಳೀತಿದ್ದಾರೆ. ಈಗ ಬೆಳೆಗೆ ಸಾಮಾನ್ಯವಾಗಿ ನಾವೆಲ್ಲ ಬಿತ್ತನೆ ಮಾಡಿರೋ ಅಕ್ಟೋಬರ್ ತಿಂಗಳು 2ನೇ ವಾರ ಅಥವಾ 3ನೇ ವಾರ ಬಿತ್ತನೆ ಮಾಡಿದ್ದೀವಿ. ಸೊ ಈಗ ಬಿತ್ತನೆ ಮಾಡಿದ್ಮೇಲೆ ಈಗ ಬೆಳೆ ಎಲ್ಲ ಒಂದು 30-35 ದಿವಸ ಅಥವಾ 40 ದಿವಸ 50 ದಿವಸದ ಬೆಳೆ ಇದೆ ಅಲ್ಲಲ್ಲಿ. ಸೊ ಈಗ ಪ್ರಮುಖವಾಗಿ ಬೆಳೆ ನಾವು ಕಂಡು ಬರ್ತಕ್ಕಂಥ ಬಿತ್ತನೆ ಮಾಡಬೇಕಾದ್ರೆ ಯಾವಾಗ್ಲೂ ನಾವು ಮೊದಲೇ ಹೇಳ್ತಿರ್ತೀವಿ ಎಲ್ಲ ರೈತ ಬಂಧು ಕೃಷಿ ಇಲಾಖೆ ಎಲ್ಲ ಮಾಹಿತಿ ಕೊಡ್ತಾ ಇದ್ರೆ. ಸೊ ಬೀಜನ ಬೀಜೋಪಚಾರದಿಂದ ಲೇಪನ ಮಾಡ್ಬೇಕಂದ್ರೆ ಉದಾಹರಣೆಗೆ ಟ್ರೈಕೋಡರ್ಮ ಅಂತ ಸಿಗುತ್ತೆ ಬಿಳಿ ಪೌಡ್ರು, ಅದನ್ನ ಲೇಪನ ಮಾಡಿ ನಾವು ಬಿತ್ತನೆ ಮಾಡಬೇಕಾಗಿತ್ತು. ಕೆಲವ್ರು ಮಾಡಿರ್ತಾರೆ, ಕೆಲವ್ರು ಮಾಡಿರಲ್ಲ. ಸೊ ಇದಕ್ಕೆ ಕಾರಣ ಈಗ ಉದಾಹರಣೆ ನಾವೆಲ್ಲ ಸ್ವರ್ಗ ರೋಗ ಅಂತ ಬರುತ್ತೆ, ಅಲ್ಲೆಲ್ಲ ಗಿಡ ಎಲ್ಲ ಒಣಗೋಗಿರ್ತದೆ ನೀವು ಸಾಮಾನ್ಯವಾಗಿ ನೋಡ್ತಕ್ಕಂಥದ್ದು. ಆ ರೋಗನ ತಡಿಲಿಕ್ಕೆ ಒಂದೇ ಒಂದು ನಿರ್ವಹಣಾ ಕ್ರಮ ಅಂದ್ರೆ ಈಗ ಟ್ರೈಕೋಡರ್ಮಾನ ನಾವು ಬೀಜೋಪಚಾರ ಮಾಡಿ ಲೇಪನ ಮಾಡ್ತಕ್ಕ ಅಂದ್ರೆ ಬೀಜನ ಬಿತ್ತಬೇಕಾದ್ರೆ ಒಂದು ಬಕೆಟ್ ಅಲ್ಲೋ ಅಥವಾ ಒಂದು ಟಬ್ ಅಲ್ಲೋ ಎಲ್ಲೋ ಅಂತ ಹಾಕಿ ಅದರಲ್ಲಿ ಸ್ವಲ್ಪ ನೀರು ಸಿಮಿಸ್ಬಿಟ್ಟು ಎಲ್ಲ ಕ್ಲೀನಾಗಿ ಬೀಜನ ಸ್ವಲ್ಪ ಹಸಿ ಹಸಿ ಟೈಪ್ ಮಾಡಿ ಆ ಪೌಡರ್ನ ಅದ್ರ ಮೇಲೆ ಸಿಮ್ಸ್ಬಿಟ್ಟು ತಿರುಗಿಸಿ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು 1/2 ಗಂಟೆ ನೆರಳಲ್ಲಿ ನೆನೆಸ್ಬಿಟ್ಟು ಒಣಗಿಸ್ಬಿಟ್ಟು ಅದನ್ನ ಬಿತ್ತನೆ ಮಾಡ್ತಕ್ಕಂಥದ್ದು ಇದು ರೂಢಿಯಲ್ಲಿರ್ತಕ್ಕಂಥ ರೈತರು. ಈಗ ಯಾರು ಮಾಡಿಲ್ಲ ಅಂದ್ರೂ ಕೆಲವ್ರು ಮಾಡ್ಬೋದು, ಮುಂದ್ ಬರ್ತಕ್ಕಂಥ ಬೆಳೆಗಳಿಗೂ ಮಾಡ್ಬೋದು. ಅದೊಂದು ಅದಾದ್ಮೇಲೆ ಈಗ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಏನಂದ್ರೆ ಈ ಬೀಜೋಪಚಾರ ಮಾಡಿಲ್ಲ ನಾವು, ಇನ್ನೂ ಸ್ವರ್ಗ ರೋಗ ಅಲ್ಲಿ ಇಲ್ಲಿ ಕಂಡು ಬರುತ್ತೆ. ಈಗ ಏನಾಗುತ್ತೆ ನಾವು ಏನು ಮಾಡ್ತೀವಿ, ಕೊಟ್ಟಿಗೆ ಗೊಬ್ಬರದಲ್ಲಿ ಕೂಡ ನಾವು ಅದನ್ನ ಟ್ರೈಕೋಡರ್ಮನ್ನ ನಾವು ಮಿಕ್ಸ್ ಮಾಡ್ಕೊಂಡು ಹೊಲದಲ್ಲಿ ಹಾಕ್ತಕ್ಕಂಥ ಯಾವ ಬೆಳೆ ಆದರೂ ನಿಮಗೆ ಅನುಕೂಲ ಆಗುತ್ತದು, ಶೇಂಗಾ ಇರ್ಬೋದು ಅಥವಾ ಕಡಲೆ ಇರ್ಬೋದು, ಸೂರ್ಯಕಾಂತಿ ಇವೆಲ್ಲಕ್ಕೂ ಬೆಳೆಸ್ಬೋದು. ನಾವು ಕೊಟ್ಟಿಗೆ ಗೊಬ್ಬರ ಹೊಲದಲ್ಲಿದ್ದಾಗ ಅಥವಾ ಕೊಟ್ಟಿಗೆಯಿಂದ ನಾವು ಹೊಲಕ್ಕೆ ತಗೊಂಡು ಹೋಗೋ ಸಂದರ್ಭದಲ್ಲೂ ಕೂಡ ಒಂದು 15 ದಿವಸ ಮುಂಚೆ ಆ ಟ್ರೈಕೋಡರ್ಮನ ಒಂದು ಟ್ರ್ಯಾಕ್ಟರ್ ಒಳಗೆ ಒಂದು 5 ಕೆಜಿಯಷ್ಟು ಅದನ್ನ ಒಳಗೆ ಮಿಕ್ಸ್ ಮಾಡಿ ಕೊಳೆಯಂಗೆ ಮಾಡ್ಬೇಕು 15 ದಿವಸ. ಅದರಲ್ಲಿ ಜೀವಾಣುಗಳೆಲ್ಲ ವೃದ್ಧಿ ಆಗ್ತವೆ. ಅವಾಗ ನಾವು ಹೊಲದಾಗೆ ತಗೊಂಡೋಗಿ ಅದನ್ನ ಭೂಮಿಯಲ್ಲಿ ಹಾಕೋದ್ರಿಂದ ಹೆಚ್ಚು ಹೆಚ್ಚು ನಮಗೆ ಆ ಜೀವಾಣುಗಳು ವೃದ್ಧಿ ಆಗ್ತವೆ. ಅದರಿಂದ ನಮಗೆ ರೋಗ ಎಲ್ಲ ಕಂಟ್ರೋಲ್ ಆಗುತ್ತೆ. ನಾವು ವಿಶೇಷವಾಗಿ ಹೇಳ್ಬೇಕಂದ್ರೆ ಈ ಸ್ವರ್ಗ ರೋಗಕ್ಕೆ ಆ ಟ್ರೈಕೋಡರ್ಮನ್ನ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ. ಅದಾದ್ಮೇಲೆ ನಮ್ಮ ರೈತರು ಈಗ ಹೊಸ ಹೊಸ ತಳಿಗಳನ್ನು ಕೂಡ ಬಳಸ್ತಾರೆ. ಉದಾಹರಣೆ ನಮಗೆ ಜಾಕಿ ಇದೆ ಅಥವಾ JG11 ಇದೆ ಅಥವಾ ನಮಗೆ ಇದು ಅಣ್ಣಿಗೆರೆ ತಳಿನೂ ಬೆಳೀತಾರೆ. ಈ ತರ ಹೊಸ ಹೊಸ ತಳಿನೂ ಬಂದವೆ. ಮತ್ತೆ ಈಗ ನಾವು ಹೇಳ್ತಕ್ಕಂಥದ್ದಂದ್ರೆ ಇಳುವರಿ ಚೆನ್ನಾಗಿ ಬರ್ತಕ್ಕಂಥ ತಳಿ ಯಾವ್ದಾರ ಇದ್ರೆ ಅದು ಈಗ ಜಾಕಿ ತಳಿ ಅಂತೂ ನಮ್ಮ ಕೃಷಿ ಇಲಾಖೆಯಿಂದನೂ ಕೊಡ್ತಾರೆ, ಸಹಾಯದಿಂದ ಕೊಡ್ತಾರೆ, ಅಥವಾ JG11 ಅಂತ ಇದೆ. ಅದನ್ನು ಹಾಕೋದ್ರಿಂದ ನಮಗೆ ಈ ಕೆಲವು ರೋಗಗಳು ರುಜಿನಗಳು ಎಲ್ಲ ಬಹಳ ಕಡಿಮೆ, ಇಳುವರಿನೂ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ರೈತರು ಏನ್ ಮಾಡ್ಬೇಕು, ಆದಷ್ಟು ನಾವು ಗೊಬ್ಬರನ ಹಾಕ್ಬೇಕಾದ್ರೆ ಕೊಟ್ಟಿಗೆ ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರ ಹಾಕೋದನ್ನ ಸರಿಯಾಗಿ ನಿರ್ವಹಣೆ ಮಾಡ್ಬೇಕು. ಆಮೇಲೆ ಎಲ್ಲ ಬಿತ್ತಿದಾರೆ, ಈಗೆಲ್ಲ ಬೆಳೆ ಎಲ್ಲ ಬಂದಿದೆ. ಈಗ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ, ಈಗ 40-45 ದಿವಸ 30-35 ದಿವಸ ಇರ್ತಕ್ಕಂಥ ಬೆಳೆನ ನಾವು ಕುಡಿನ ಚಿವಿಟ್ಬೇಕು. ನಾವು ಈಗ ಉದಾಹರಣೆಗೆ ಕೆಲವು ಮಿಷಿನ್ಸ್ ಬಂದಿದಾವ, ಈಗ ನೀವು ಎಲ್ಲರೂ ಕೃಷಿ ಇಲಾಖೆಯಲ್ಲಿ ಇಲ್ಲಿ ಸಂಪರ್ಕ ಮಾಡಿದ್ರೆ ನಿಮಗೆ ಅದು ಇದು ಸಿಗತ್ತೆ, ಒಂದು ಮಿಷಿನ್ ಟೈಪ್ ಬರುತ್ತೆ. ಅದೇನಂದ್ರೆ ಮೇಲೆ ಕುಡಿನ ಚಿವುಟತ್ತದು ಮಿಷಿನ್, ಅಥವಾ ನಾವೇ ಒಬ್ಬ ಕೂಲಿಯಾಳಿಗೆ ಬಿಟ್ಟು ಒಂದು ದಿವಸಕ್ಕೆ 1 ಎಕರೆ ಕುಡಿ ಚಿವುಡ್ತಾರೆ ಕಡಲೆ ಬೆಳೆಯಲ್ಲಿ. ಈಗ ಇದನ್ನ ನಿರ್ವಹಣೆ ಮಾಡೋದ್ರಿಂದ ಹೆಚ್ಚು ಕವಲ್ಗಳು ಬಿಡ್ತವೆ, ಜಾಸ್ತಿ ಇಳುನೀರು ಬರುತ್ತೆ. ಸೊ ಇದನ್ನ ಚಾಚು ತಪ್ಪದ ಎಲ್ಲ ರೈತರು ಮಾಡಬೇಕು. ಅದಾದ್ಮೇಲೆ ನಾವು ಈಗ ಇನ್ನೊಂದೇನಪ್ಪ ಅಂದ್ರೆ, ನಾವು ಬೆಳೆ ನಿರ್ವಹಣೆಯಲ್ಲಿ ಈಗ ಆದಷ್ಟು ನಾವು ಈ ಗೊಬ್ಬರಗಳನ್ನ ಬಳಸೋದು, ರಸಗೊಬ್ಬರಗಳನ್ನ, ಮೇಲ್ ಗೊಬ್ಬರ ಅಂದ್ರೆ ಈ ಸಿಂಪಡಣೆ ಗೊಬ್ಬರಗಳನ್ನ ಬಳಸ್ತಕ್ಕಂಥದ್ದು, ನೀರಲ್ಲಿ ಕರಗಿಸ್ತಕ್ಕಂಥದ್ದು. ಈಗ ಉದಾಹರಣೆಗೆ ನಾವು ಯೂರಿಯಾನ ನೀರಿಗೆ ಕರಗಿಸುತ್ತೆ, ಅದನ್ನ ಬಳಸ್ಬೋದು. ಅಥವಾ 19-19 ಪೌಡರ್ ಸಿಗುತ್ತೆ, 1 kg ಪೌಡರ್ ಸಿಗುತ್ತೆ. ಅದನ್ನು ಕೂಡ ನೀವು 1 ಲೀಟರ್ ನೀರಿಗೆ 5 ಗ್ರಾಮ್ ಅಷ್ಟು ಈ ಪೌಡರ್, 19-19 ಪೌಡರ್ ಬರುತ್ತಲ್ಲ, ಅದನ್ನು ಸಿಂಪಡಣೆ ಮಾಡ್ತಕ್ಕಂಥ, ಅದನ್ನ ಕ್ಲೀನ್ ಆಗಿ ಸಿಂಪಡಣೆ ಮಾಡಬೇಕು. ಅಥವಾ ಯೂರಿಯಾ 1 ಲೀಟರ್ಗೆ 20 ಗ್ರಾಮ್ ಅಷ್ಟು ಹಾಕಿ ಸಿಂಪಡಣೆ ಮಾಡಬಹುದು. ನಿಮ್ಗೆ ಯಾರಿಗೆ ಅದು ಪೌಡರ್ ಸಿಗ್ಲಿಲ್ಲ, ಯೂರಿಯಾ ಹಾಕೊಂಡು ಸಿಂಪಡಣೆ ಮಾಡಬಹುದು. ಸೊ ಇವನ್ನ ಎರಡನ್ನು ಮಾಡಿದ್ದೆ, ಅದರಲ್ಲಿ ನಮ್ಮ ಇಳುವರಿಯಲ್ಲಿ ಸಾಮಾನ್ಯವಾಗಿ 10-15% ಹೆಚ್ಚು ಇಳುವರಿ ಬರುತ್ತೆ. ಕುಡಿಚಿ ಊಟದು ರಸಗೊಬ್ಬರಗಳನ್ನ ನಿರ್ವಹಣೆ ಅಂದ್ರೆ ಸಿಂಪಡಣೆ ಮಾಡ್ತಕ್ಕಂಥದ್ದು. ಆಮೇಲೆ ಎಲ್ಲೆಲ್ಲಿ ಮಳೆ ಸ್ವಲ್ಪ ಕೊರತೆ ಆಗಿದೆ ಅಲ್ಲೆಲ್ಲ ರೈತರು ಏನ್ ಮಾಡ್ಬೇಕು, ಈಗ ಉದಾಹರಣೆಗೆ ನಾವು ಜಾಸ್ತಿ ತೇವಾಂಶ ಇದಾಗುತ್ತೆ, ಅದಕ್ಕೆ ಈ ಕಪ್ಪು ಜಮೀನುಗಳಲ್ಲಿ ಎಡೆ ಕುಂಟೆ ಹೊಡೆಯೋದು, ಅಂದ್ರೆ 1-2 ಸಾರಿ ಎಡೆ ಕುಂಟೆ ಹೊಡೆದ್ರೆ ತೇವಾಂಶ ಎಲ್ಲೂ ಆವಿಯಾಗಿ ಹೋಗಲ್ಲ, ಅದ್ರ ಮೇಲೆ ಮಣ್ಣು ಬೂದಿ ಟೈಪ್ ಮುಖ ಎಲ್ಲಿ ಕ್ರಾಕ್ ಬರ್ತಾವ ಮಣ್ಣು, ಎಲ್ಲಿ ಸೀಳ್ಕೊಳತ್ತಲ್ಲ ಬಿರುಕು ಬರುತ್ತೆ. ಅಂತದಾಗ ನಾವೆಲ್ಲ ಎಡೆಕುಂಟೆ ಹೊಡೆದ್ರೆ ಅದು ತೇವಾಂಶ ಆವಿಯಾಗಿ ಹೋಗಲ್ಲ. ಸೊ ಹಾಗಾಗಿ 2 ಸರಿ ಅಥವಾ 1 ಸರಿ ಅದನ್ನ ನೀಟಾಗಿ ಮಾಡಬೇಕು. ಆಮೇಲೆ ಈ ರಸಗೊಬ್ಬರಗಳನ್ನ ಸಿಂಪಡಣೆ ಮಾಡೋದು, ಕುಡಿಚಿ ಹುಟ್ಟೋದು. ಆಮೇಲೆ ರೋಗ ರುಜಿನಿಗಳು ಬರ್ತವೆ, ಉದಾಹರಣೆಗೆ ನಮಗೆ ಕಾಯಿ ಕೊರಕ ಬರುತ್ತೆ ಅಥವಾ ಈ ಸ್ವರ್ಗ ರೋಗ ಅಂತವಿಂತವ ಬರ್ತಾವ. ಸೊ ಮೇಜರ್ ಆಗಿ ನಾವು ಇವನ್ನ ನಿವಾರಣೆ ಮಾಡ್ಬೇಕು. ಅದಾದ್ಮೇಲೆ ಕಾಯಿ ಕೊರಕ ಹೂ ಬರೋ ಅಂತದಲ್ಲಿ ಅಥವಾ ಕಾಯಿ ಬರೋ ಅಂತದಲ್ಲಿ ನಿಮಗೆ ಇಮ್ಯಾಕ್ಟೋಬೆಂಜೇಟ್ ಅಂತ ಅದು ರವೆ ಔಷಧಿ ಸಿಗತ್ತೆ. ಸೊ ಅದನ್ನ ನೀವು 1 ಲೀಟರ್ ನೀರಿಗೆ 1/2 ಮಿಲಿ ಹಾಕೊಂಡು ಸಿಂಪಡಣೆ ಮಾಡ್ಬೇಕು. ಇದನ್ನ ನೀಟಾಗಿ 1-2 ಸರಿ ಸಿಂಪಡಣೆ ಮಾಡಿದ್ರೆ ಅದು ಕಾಯಿ ಕೊರಕದ ಬಾಧೆ ನಿಮಗೆ ಕಾಣಿಸಲ್ಲ, ಅದು ಬರೋದು ಇಲ್ಲ. ಉದಾಹರಣೆಗೆ ಇವಾಗೆಲ್ಲ ಕಾಯಿ ಕೊರಕದ ಬಾಧೆ ನೀರು ನಿರ್ವಹಣೆ ಮಾಡ್ಬೇಕಂದ್ರೆ ಈಗ ಅಂತರ್ಬೆಳೆ, ಈಗ ಕೊತ್ತಂಬರಿ ಗಿಡನ ಹಾಕ್ತಕ್ಕಂಥದ್ದು 1 ಸಲ ಹಾಕೋದ್ರಿಂದ ಏನಾಗುತ್ತೆ, ಕೊತ್ತಂಬರಿ ಎಲೆಗಳು ಜಾಸ್ತಿ ಕಾಯಿ ಕೊರಕದ ಬಾಧೆಯನ್ನ ಕಂಟ್ರೋಲ್ ಮಾಡುತ್ತೆ. ಸೊ ನೀವು ನೋಡಿದ್ಬಹುದು, ಕಡಲೆ 8 ಸಲ 1 ಸಲ ಕೊತ್ತಂಬರಿನ ಹಾಕಿದ್ರೆ ನಿಮಗೆ ಅಂತರ್ಬೆಳೆ ಆಗಿ ಅದು ಕೊತ್ತಂಬರಿ ಬೀಜನೂ ಸಿಗುತ್ತೆ, ಅದರ ಜೊತೆಗೆ ಕೀಟದ ಬಾಧೆ ರೋಗದ ಬಾಧೆ ಎಲ್ಲ ಕಂಟ್ರೋಲ್ ಆಗುತ್ತೆ. ಇದನ್ನು ರೈತರು ಎಲ್ಲ ರೂಢಿ ಮಾಡ್ಕೋ, ಕೆಲವು ರೈತರು ಮಾಡ್ತಿದ್ದಾರೆ, ಇನ್ನೂ ಹೆಚ್ಚು ರೈತರು ಮಾಡಿದೆ ಅದರಲ್ಲಿ ನಮಗೆ ಅನುಕೂಲ ಆಗುತ್ತೆ. ಅದಾದ್ಮೇಲೆ ನಿಮ್ ಯಾರು ರೈತರು ಗೋಧಿ ಬೆಳಿತಕ್ಕಂಥ ಅಂತರ್ಬೆಳೆ ಮಾಡ್ಕೋಬಹುದು ಅಥವಾ ಈ ತರ ಎಲ್ಲ ಅಂತರ್ಬೆಳೆಗಳನ್ನ ಮಾಡ್ಕೋಬೇಕು. ಆಮೇಲೆ ಹೆಚ್ಚು ಹೆಚ್ಚು ನಾವು ಆದಷ್ಟು ಕೊಟ್ಟಿಗೆ ಗೊಬ್ಬರ ಇವನ್ನು ಬಳಸ್ಬೇಕು, ಮತ್ತೆ ಈ ಜೀವಾಣುಗಳು ನಾನು ಹೇಳಿದೆ ಟ್ರೈಕೋಡರ್ಮಾ ಇಂಥವನ್ನ ಹೆಚ್ಚು ಹೆಚ್ಚು ಬಳಸ್ಬೇಕು. ಇದಿಷ್ಟು ಕಡಲೆ ಬೆಳೆಗೆ ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾವು ನಿರ್ವಹಣೆ ಮಾಡ್ತಕ್ಕಂಥ ಸದ್ಯದ ಒಂದು ಪರಿಸ್ಥಿತಿ ಈ ರೀತಿ ಇದೆ. ಸರ್, ಈಗ ಅರಳ ರೂಪದ ರಾಸಾಯನಿಕ ಗೊಬ್ಬರಗಳನ್ನ ಕಡಲೆ ಬೆಳೆಗೆ ಕೊಡೋದು ಸೂಕ್ತ ಅಲ್ಲ ಅಂತ ಹೇಳ್ತೀರಾ? ಹಾ, ಅದೇ ಈಗ ಅರಳ ರೂಪ ಅಂದ್ರೆ ಈಗ ಬಿತ್ತನೆ ಮಾಡ್ಬೇಕಾದ್ರೆ ಗೊಬ್ಬರ ಕೊಟ್ಟಿದೀವಿ. ಸೊ ಮೇಲ್ ಗೊಬ್ಬರ ಈಗ ಯೂರಿಯಾ ಅವು ಎಲ್ಲ ಬಳಸ್ತಾರೆ, ಅದನ್ನ ಬದ್ಲಿ ನಾವು ನೀರಲ್ಲಿ ಕರಗಿಸ್ತಾ ಸಿಂಪಡಣೆ ಮಾಡ್ಬೇಕು. 1-2 ಸರಿ ಸಿಂಪಡಣೆ ಮಾಡ ಅಂದ್ರೆ 19-19 ಗೊಬ್ಬರ ಇರತಕ್ಕಂತ ಪೌಡರ್ ಗೊಬ್ಬರ ಸಿಗತ್ತೆ ಅಥವಾ ಯೂರಿಯಾ ಗೊಬ್ಬರನ ನೀರಲ್ಲಿ ಅದನ್ನ ನಾವು ಕ್ಯಾನುಗಳಲ್ಲಿ ಹಾಕೊಂಡು ಸಿಂಪಡಣೆ ಔಷಧಿ ಜೊತೆ ಹಾಕೊಂಡು ಸಿಂಪಡಣೆ ಮಾಡಬಹುದು. ಅಥವಾ ಔಷಧಿ ನೀವು ಸಿಂಪಡಣೆ ಮಾಡಿದಾಗ ಹೂ ಬಂದಾಗ 1 ಸರಿ ಅಥವಾ ಕಾಯಿ ಬಿಟ್ಟಾಗ 1 ಸರಿ 2 ಸರಿ ಸಿಂಪಡಣೆ ಮಾಡಿದ್ದೆ, ಅಲ್ಲಿ ನಿಮ್ಗೆ ಹೆಚ್ಚು ಹೆಚ್ಚು ಇಳುವರಿ ಬರುತ್ತೆ. ಈ ಕಾಯಿ ಎಲ್ಲ ದಪ್ಪ ಚೆನ್ನಾಗಿ ಗಟ್ಟಿ ಆಗ್ತಾವ, ಅದಕ್ಕೆ ಅದು ಸಿಂಪಡಣೆ ಮಾಡೋದು ಅನುಕೂಲ. ಗೊಬ್ಬರ ಮೇಲ್ ಗೊಬ್ಬರ ಕೊಡೋದಕ್ಕಿಂತ ಸಿಂಪಡಣೆ ಮಾಡಿದ್ರೆ ಅನುಕೂಲ. ಸರ್, ಇನ್ನೊಂದು ಪ್ರಮುಖವಾದ ಒಂದು ಎಣ್ಣೆ ಕಾಳು ಬೆಳೆ ಅಂತಂದ್ರೆ ಸೂರ್ಯಕಾಂತಿ. ಸರ್, ಹಿಂಗಾರಿನಲ್ಲಿ ಈ ಒಂದು ಸೂರ್ಯಕಾಂತಿ ಬೆಳೆಯನ್ನ ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೋದು ಸರ್? ಈಗ ನೋಡಿ, ಈಗ ರೈತ ಬಂದು ಸೂರ್ಯಕಾಂತಿನ ಯಾವ ಕಾಲದಲ್ಲೂ ಬಿತ್ತನೆ ಮಾಡಬಹುದು, ಚೆನ್ನಾಗಿ ಬರುತ್ತೆ ಇಳುವರಿ ಅದು. ಸೊ ಈಗ ಹಿಂಗಾರು ಮುಂಗಾರು ಅಥವಾ ಬೇಸಿಗೆಯಲ್ಲೂ ಹಾಕ್ತಾರೆ. ಈಗ ಹಿಂಗಾರೆಲ್ಲ ಹಾಕಿರ್ತಕ್ಕಂಥ ರೈತರು ತುಂಬಾನೇ ಇದಾರೆ, ನೀರಾವರಿ ಸೌಕರ್ಯ ಇರ್ತಕ್ಕಂಥ ರೈತರೆಲ್ಲ ಅದನ್ನ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಸೂರ್ಯಕಾಂತಿ ಇದೇನು ಮೇನ್ ಅಂದ್ರೆ ನಾವು ಬೀಜನ ತಗೊಂತೀವಿ. ಈಗ ಉದಾಹರಣೆಗೆ ನಮ್ಗೆ ಒಂದು ಕಾಡ್ತಕ್ಕಂಥ ನಂಜಾಣು ರೋಗ, ಆ ಬೀಜೋಪಚಾರ ಆಗಿರ್ತದೆ, ಅಂತ ಬೀಜ ಕೊಟ್ಟಿರ್ತಾರೆ ಕೃಷಿ ಇಲಾಖೆ ಅಥವಾ ಅಂಗಡಿಗಳಲ್ಲಿ ನಿಮಗೆ ಸಿಗತ್ತೆ. ಅದನ್ನ ಬೀಜೋಪಚಾರ ಮಾಡಿತ್ತು ಔಷಧಿಯಿಂದ, ಅದನ್ನ ಮತ್ತೆ ನೀಟಾಗಿ ನೋಡಿ ಬಿತ್ತನೆ ಮಾಡ್ಬೇಕು. ಸಾಲಿಂದ ಸಾಲಿಗೆ ಸಾಮಾನ್ಯವಾಗಿ 2 ಅಡಿ ಇಟ್ಕೋಬೇಕು, ಬೀಜದಿಂದ ಬೀಜಕ್ಕೆ 1 ಅಡಿ ಬೀಜ ಊರ್ಬೇಕು. ಬಿತ್ತಿದ ಮೇಲೆ ಅದು ಎಲ್ಲರೂ ನಂಜಾಣು ರೋಗ ಬರುತ್ತೆ ಸಾಮಾನ್ಯವಾಗಿ 15-20 ದಿವಸಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ಆದಷ್ಟು ನಾವು ಈ ಕಾನ್ಫಿಡಾರ್ ಅಂತ ಕೀಟನಾಶಕ ಸಿಂಪಡಣೆ ಮಾಡ್ಬೇಕು. 1/2 ಮಿಲಿ ಪ್ರತಿ ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ನಾವು ಸಿಂಪಡಣೆ ಮಾಡ್ಬೇಕು. 15 ದಿವಸ ಆದ್ಮೇಲೆ ಅದು ರೋಗದ ಬಾಧೆ ಎಲ್ಲೆಲ್ಲಿ ಕಂಡ್ರೆ ಅದನ್ನ ಔಷಧಿ ಹೊಡೆಯೋದಕ್ಕಿಂತ ಅದನ್ನ ಕಿತ್ತಾಕಿ ನಾಶಪಡಿಸೋದು ಒಂದು. ಆಮೇಲೆ ಮೇನ್ ಆಗಿ ನಮಗೆ ಈ ಸೂರ್ಯಕಾಂತಿ ಬೆಳೆ, ಈಗ ಉದಾಹರಣೆಗೆ ಗೊಬ್ಬರ ನಿರ್ವಹಣೆ ನಾವೆಲ್ಲ ಬಳಸ್ತೀವಿ ಆವಾಗ ಈಗ ಬಿತ್ತನೆ ಸಮಯದಲ್ಲಿ. ಆಮೇಲೆ ಸ್ವಲ್ಪ ಎಡೆ ಕುಂಟೆ ಹೊಡ್ಕೊಳೋದು, ನೀರು ಹಾಯಿಸೋದು ಟೈಮ್ ಟೈಮು. ಅದನ್ನ ಈಗ ಉದಾಹರಣೆಗೆ ನಾವು ಕಪ್ಪು ಜಮೀನಿಗೆ 20 ದಿವಸಕ್ಕೊಂದ್ಸರಿ, ಕೆಂಪು ಜಮೀನಿಗೆ ಸಾಮಾನ್ಯವಾಗಿ ಅಂದ್ರೆ ಒಂದು 3-4 ನೀರಾವರಿ ಕೊಟ್ಟರೆ ಸಾಕಿ ಬೆಳೆಗೆ ತುಂಬಾ ಚೆನ್ನಾಗಿ ಇಳುವರಿ ಬರುತ್ತೆ. ಆಮೇಲೆ ಈ ರೋಗದ ಬಾಧೆನ ನೀವು ತಡಿಬೇಕಂದ್ರೆ ಈ ಸುತ್ತಲೂ ಏನು ಸೂರ್ಯಕಾಂತಿ ನಮ್ಮ ಹೊಲದ ಸುತ್ತಲೂ ಬದುಗಳ ಹತ್ರ 1-2 ಸಾಲು ಈ ಸಜ್ಜೆ ಹಾಕೋದು ಅಥವಾ ಜೋಳ ಹಾಕೋದು ಅನ್ನ ಹಾಕಿದ್ರೆ ಬೇರೆ ಹೊಲದಿಂದ ಬರ್ತಕ್ಕಂಥ ರೋಗಾಣುಗಳನ್ನ ತಡೀತತೆ. ಒಂದು ಮಾಡಬೇಕು ಅದನ್ನ ಸಾಮಾನ್ಯವಾಗಿ ನಂಜಾಣ ರೋಗದ ಬಾಧೆ ಇರ್ತದೆ. ಅದಾದ್ಮೇಲೆ ಈಗ ಕಪ್ಪು ತಲೆ ಕಂಬಳಿಗಳ ಅದು ಎಲ್ಲ ಕಡೆ ಬರ್ತದೆ, ಅದನ್ನ ನಿರ್ವಹಣೆ ಮಾಡ್ಬೇಕಂದ್ರೆ ಸ್ವಲ್ಪ ಎಲೆ ಕೆಳಗೆ ಒಂದೊಂದು ಇದಿರ್ತದೆ ಅದನ್ನ ನಾಶಪಡಿಸ್ಬೇಕು. ಎಲ್ಲಿ ಕಾಣುತ್ತೆ ಅಲ್ಲೆಲ್ಲ ತೆಗೆದು ನಾಶಪಡಿಸ್ತಕ್ಕಂಥದ್ದು. ಒಂದು ಬಿಟ್ಟರೆ ಹೊಲ ತುಂಬ ಆಗತ್ತದು, ಅದನ್ನು ಸ್ವಲ್ಪ ಕೇರ್ಫುಲ್ ಆಗಿ ಆಡ್ಬೇಕು. ಮತ್ತೆ ಹಕ್ಕಿಗಳು ತುಂಬ ಹೊಡಿತಾವೆ. ಈಗ ನಾವೆಲ್ಲಿ ಐಸೋಲೇಟೆಡ್ ಪ್ಲೇಸ್ ಅಂದ್ರೆ ಎಲ್ಲೂ ಬೇರೆ ಕಡೆ ಬೆಳೆ ಇಲ್ಲ, ನಾವೆಲ್ಲ ಮಧ್ಯದಲ್ಲಿ ಎಲ್ಲೋ ಹಾಕಿದ್ರೆ ಅಕ್ಕಿ ಹೊಡಿತಕ್ಕಂಥದ್ದು. ಅಕ್ಕಿ ಹೊಡಿತಕ್ಕಂಥದ್ದು ಸಾಮಾನ್ಯವಾಗಿ ಬಹಳ ಜನ ಇರಲಿಲ್ಲ, ಎಲ್ಲ ರೈತರು ಹಾಕಿದ್ರೆ ಅಕ್ಕಿ ಹೊಡೆಯಲ್ಲ. ಎಲ್ಲಿ 1-2 ಹೊಲಗಳು ಹಾಕಿರ್ತಾರೆ ಅಕ್ಕಿದ ಅದೇ ಪ್ರಾಬ್ಲಮ್ ಆಗ್ತಿದೆ ಈ ವರ್ಷ ಎಲ್ಲ ಕಡೆ. ಈಗ ಅದಕ್ಕೆ ನಾವು ಈ ಪ್ಲಾಸ್ಟಿಕ್ ಇದನ್ನ ಟೇಪ್ಗಳನ್ನು ಸುತ್ತಬೇಕು ಆದಷ್ಟು. ಹೊಲದ ಸುತ್ತಲೂ ಟೇಪ್ ಸುತ್ತೋದು ಅಥವಾ ಈ ಸಜ್ಜೆ ಅಥವಾ ಜೋಳ ಸೂರ್ಯಕಾಂತಿಗಿಂತ ಜಾಸ್ತಿ ಬೆಳೆದು ಅವು ಹೈಟ್ ಆಗಿದ್ರೆ ಹೆಚ್ಚು ಕಮ್ಮಿ ಅವನ್ನೇ ತಿಂತವೆ. ಸೊ ಆದಷ್ಟು ಇಂಥವು ಟೇಪ್ ಕಟ್ಟೋದು, ಪ್ಲಾಸ್ಟಿಕ್ ಟೇಪ್. ಅದು ರಿಫ್ಲೆಕ್ಷನ್ ಆಗುತ್ತೆ, ಅಂದರೆ ಮಿಂಚುತ್ತೆ ಅದು ಬಿಸಿಲಿಗೆ ಅಥವಾ ಇದಕ್ಕೆ. ಅದಕ್ಕೆ ಸ್ವಲ್ಪ ಸಾಯಂಕಾಲ ಹೊತ್ತು ಅದನ್ನು ಸ್ವಲ್ಪ ನೋಡಿ ಇದು ಮಾಡಿ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಅದು ಭಾಳ ಇಂಪಾರ್ಟೆಂಟು. ಸೊ ಇದನ್ನು ಸೂರ್ಯಕಾಂತಿ ನಾವೆಲ್ಲ ನೋಡ್ತೀವಿ ಈಸಿಯಾಗಿ ಬೆಳೀತಕ್ಕಂಥ ಬೆಳೆ. ಆದಷ್ಟು ಸ್ವಲ್ಪ ಕಷ್ಟಕರ ಅಂದರೆ ಈ ಕೀಟ ರೋಗದ ಬಾಧೆಯೇ, ಸ್ವಲ್ಪ ನಂಜಾಣು ರೋಗ ಇರ್ಬೋದು, ಈ ಕಪ್ಪು ತಲೆ ಕಂಬಳಿ ಹುಳ ಇರ್ಬೋದು, ಇವನ್ನ ನೀಟಾಗಿ ನಿರ್ವಹಣೆ ಮಾಡಬೇಕು. ಮತ್ತೆ ಅಕ್ಕಿ ಹೊಡೆಯೋದು ಇವನ್ನ ನೀಟಾಗಿ ನಿರ್ವಹಣೆ ಮಾಡಬೇಕು. ಆಮೇಲೆ ಹೈಬ್ರಿಡ್ಗಳು ಭಾಳ ಸಿಗ್ತಾವೆ ನಿಮಗೆ, ಈಗ ಕೆಲವು ರೈತರು ಬಿತ್ತಿದ್ದಾರೆ ಅಥವಾ ಕೆಲವರು ಬಿತ್ತುವಂತಕ್ಕಂಥದ್ದು. ಈಗ KBSH 78 ಇದೆ ಅಥವಾ KBSH ಹೊಸ ಹೊಸ ಬಹಳ ಬಂದಾವೆ. ಸೊ 90 ದಿವಸಕ್ಕೆ ಬರುತ್ತೆ ಬಹಳ ಪ್ರಮುಖ ಹೈಬ್ರಿಡ್. 90 ದಿವಸಕ್ಕೆ ಬರುತ್ತೆ, 95 ದಿವಸಕ್ಕೆ ಬರೋಂಥದ್ದು ಬೇಗ ಬರ್ತಾವೆ, 3 ತಿಂಗಳೊಳಗೆ ಬೆಳೆ ಬರುತ್ತೆ. ಸೊ ಆದಷ್ಟು ಅದನ್ನು ನೀಟಾಗಿ ಸೆಲೆಕ್ಟ್ ಮಾಡಿಕೊಂಡು ಬಿತ್ತನೆ ಮಾಡಿ. ಈಗ ಬೇಸಿಗೆ ಬಿತ್ತಕ್ಕಂಥ ರೈತರಿಗೂ ಕೂಡ ಅನುಕೂಲ ಆಗುತ್ತೆ. ಸೊ ಶಾರ್ಟ್ ಡ್ಯೂರೇಷನ್ ಅಂದರೆ ಅಲ್ಪಾವಧಿ ಸಂಕರಣ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು, ಚೆನ್ನಾಗಿ ಇಳುವರಿ ಬರ್ತದೆ, ತೆನೆ ಎಲ್ಲ ತುಂಬ ಚೆನ್ನಾಗಿ ಬರ್ತಾವೆ ಕೆಲವು. ಸೊ ಪೋಷಕಾಂಶ ನಿರ್ವಹಣೆ ಆದಷ್ಟು ನಾವು ಶಿಫಾರಸು ಮಾಡ್ತಕ್ಕಂಥ ಗೊಬ್ಬರ, ಮಣ್ಣು ಪರೀಕ್ಷೆ ಮಾಡಿಸ್ತಕ್ಕಂಥದ್ದು, ಎಷ್ಟು ತಾಕತ್ತಾಗಿ ನಾವು ಕೊಡಬೇಕು ಅಷ್ಟು ಇಳುವರಿ ತೆನೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಆದಷ್ಟು ರಸಗೊಬ್ಬರಗಳ ನಿರ್ವಹಣೆ ಇರ್ಬೋದು, ಕೊಟ್ಟಿಗೆ ಗೊಬ್ಬರ ಹಾಕ್ತಕ್ಕಂಥದ್ದು, ಉಳುಮೆ ಮಾಡಿ ಬೀಜ ಊರ್ತಕ್ಕಂಥದ್ದು, ಸಾಲಿಂದ ಸಾಲಿಗೆ ಅಂತರ, ಇವೆಲ್ಲವನ್ನು ನೀಟಾಗಿ ನೋಡ್ಕೊಂಡಿದ್ದಲ್ಲಿ ನಮಗೆ ಹೆಚ್ಚು ಹೆಚ್ಚು ಇಳುವರಿ ಬರುತ್ತೆ. ಸಾಮಾನ್ಯವಾಗಿ 1 ಎಕರೆಗೆ ನಾವು ಸರಾಸರಿ 13-14 ಕ್ವಿಂಟಲ್ ಅಂತೂ ನಮಗೆ ನೀರಾವರಿ ಪ್ರದೇಶಕ್ಕೆ ಇಳುವರಿ ಬರುತ್ತೆ. ಸೊ ಅದಕ್ಕೆ ಎಲ್ಲ ಪೂರಕವಾಗಿ ನಾವು ಪೋಷಕಾಂಶ ನಿರ್ವಹಣೆ ಇರ್ಬೋದು, ಬೆಳೆ ನಿರ್ವಹಣೆ ಇವೆಲ್ಲವನ್ನ ನೀಟಾಗಿ ಮಾಡಿದ್ದೆ ಅದರಲ್ಲಿ ಸೂರ್ಯಕಾಂತಿಯಲ್ಲಿ ಯಶಸ್ವಿಯಾಗಿ ನಾವು ಬೆಳೆನ ತೆಗಿಲಿಕ್ಕೆ ಸಾಧ್ಯತೆ ಇದೆ. ಸರ್, ಸೂರ್ಯಕಾಂತಿ ಬೆಳೆಯಲ್ಲಿ ಈ ಒಂದು ನಂಜಾಣು ರೋಗವಿನ ಹಾವಳಿ ಜಾಸ್ತಿ ಅಂತ ಹೇಳಿದ್ರಿ, ಇದರ ಲಕ್ಷಣ ಯಾವ ರೀತಿ ಇರುತ್ತೆ ಸರ್? ಇದು ಎಲೆ ಎಲ್ಲ ಮುದುಡಾಗಿರ್ತದೆ, ಆಮೇಲೆ 15 ದಿವಸಕ್ಕೆ ಸ್ಟಾರ್ಟ್ ಆಗುತ್ತೆ, ಗಿಡ ಎಲ್ಲ ಬೆಂಡ್ ಆಗುತ್ತೆ, ಅಲ್ಲಿ ಫೋಲ್ಡ್ ಆಗುತ್ತೆ, ಅಂದ್ರೆ ಎಲೆ ಎಲ್ಲ ಮುದುಡ್ಕೊಂಡಾಗಿರ್ತತೆ, ಈ ತರ ಎಲ್ಲ ಗೊತ್ತಾಗತ್ತೆ. ಆಮೇಲೆ ಇದು ತೆನೆನೂ ಬಿಡಲ್ಲ ಏನು ಬಿಡಲ್ಲ. ಸೊ ಒಂಥರ ಬಾಗಿರ್ತತೆ, ಆ ತರ ಇರ್ತತೆ. ಅದನ್ನ ನಾವು ಈಸಿಯಾಗಿ ಐಡೆಂಟಿಫೈ ನೋಡ್ಕೋಬಹುದು. ಅದು ಕಂಡ ತಕ್ಷಣ ಅದನ್ನ ನಾಶಪಡಿಸ್ತಕ್ಕಂಥದ್ದು. ನೀವು ಸಾಮಾನ್ಯವಾಗಿ ಬಂದಿದೆ ಅಂದ್ರೆ ಔಷಧಿ ಹೊಡೆಯೋದು, ಬೇರೆ ಗಿಡಕ್ಕೆ ಸರಡದಂಗೆ ನೋಡ್ಕೋಬೇಕು. ಸೊ ಇವನ್ನ ನೀಟಾಗಿ ಮಾಡಿದ್ದೆ ಅದರಲ್ಲಿ. ನಾವೇನು ಸುತ್ತಲೂ ಸ್ವಲ್ಪ ನಾವು ಅಕ್ಕಡಿ ಗಿಡಗಳನ್ನು ಅದೇನ ಹೇಳಿದೆ, ನಮ್ಮ ಸೂರ್ಯಕಾಂತಿಗಿಂತ ಹೆಚ್ಚು ಜಾಸ್ತಿ ಬೆಳೆ ಹೈಟ್ ಇರ್ತಕ್ಕಂಥ ಬೆಳೆಗಳನ್ನ ಬೆಳಿತೀವಿ, ಸಜ್ಜೆ ಜೋಳ ಮೆಕ್ಕೆಜೋಳ ಇವನ್ನ ಸುತ್ತಲೂ ಹಾಕಿದ್ದೆ. ಅದರಲ್ಲಿ ನಮಗೆ ಹೊರಗಡೆ ಬರ್ತಕ್ಕಂಥ ಏನು ಈ ರೋಗದ ಬಾಧಿತ ಇವೆಲ್ಲ ಬರೋದನ್ನು ಒಳಗೆ ಬರಲ್ಲ, ಹಾಗಾಗಿ ಅಂಥವನ್ನ ಕಂಟ್ರೋಲ್ ಮಾಡಬೇಕು. ಈ ನಂಜಾಣು ಅಂದ್ರೆ ವೈರಸ್, ಅದು ಬಹಳ ಕಾಂಪ್ಲಿಕೇಟೆಡ್ ಅಂತ ಕಂಟ್ರೋಲ್ ಮಾಡೋದು ಅಂತ. ಸೊ ಆದಷ್ಟು ನಾವು ಇವು ಬೀಜದಿಂದ ಹಿಡಿದು ಬಂದಾಗ ಸಿಂಪಡಣೆ ಮಾಡೋದು, ನಾಶಪಡಿಸ್ತಕ್ಕಂಥದ್ದು, ಇವೆಲ್ಲ ನೀಟಾಗಿ ನೋಡಿಕೊಂಡು ನಾವು ಅದನ್ನು ಕೇರ್ಫುಲ್ ಆಗಿ ಮ್ಯಾನೇಜ್ ಮಾಡಬೇಕು. ಅದರ ಜೊತೆಗೆ ನಮಗೆ ಈ ಕಂಬಳಿ ಹುಳದ ಬಾಧೆನೂ ಕೂಡ ಅಲ್ಲಲ್ಲಿ ಕಂಡುಬಿಡುತ್ತೆ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಅದನ್ನು ನೀಟಾಗಿ ನೋಡಿ ಐಡೆಂಟಿಫೈ ಮಾಡಿ ಅದು ಎಲ್ಲಿ ಬರುತ್ತೆ. ಒಂದು ಎಲೆಗೆ ಸಾಮಾನ್ಯ 700-800 ಮೊಟ್ಟೆಗಳು ಇಟ್ಟಿರ್ತದೆ. ಒಂದ್ಸರಿ ನೀವು ಅದನ್ನು ಬಿಟ್ಟರೆ ಜಾಸ್ತಿ ಆಗುತ್ತೆ, ಅದನ್ನು ಅಲ್ಲಲ್ಲಿ ನಾಶಪಡಿಸ್ಬೇಕು ಅಥವಾ ಅದನ್ನು, ಹಾಗಾಗಿ ನೀವು ಅದನ್ನು ಈಸಿಯಾಗಿ ನಿರ್ವಹಣೆ ಮಾಡಬೇಕು. ಸರ್, ಇನ್ನೊಂದು ಪ್ರಮುಖವಾದ ಎಣ್ಣೆಕಾಳು ಬೆಳೆ ಅಂತಂದ್ರೆ ಕುಸುಬೆ ಸರ್. ಈ ಒಂದು ಬೆಳೆಯನ್ನ ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡು ಹೋಗುತ್ತೆ ಸರ್ ನಮ್ಮ ಕೃಷಿಕರು? ಈಗ ನೋಡಿ, ಕುಸುಬೆ ಸಾಮಾನ್ಯ ಮೊದಲೆಲ್ಲ ಬಹಳ ಪ್ರದೇಶದಲ್ಲಿ ಬರ್ತಾ ಇತ್ತು, ನಮ್ಮ ಚಿತ್ರದುರ್ಗ ಜಿಲ್ಲೆ ಇರ್ಬೋದು, ಬೇರೆ ಜಿಲ್ಲೆಗಳು. ಈಗೇನಾಗಿದೆ, ಬಹಳ ಕಡಿಮೆ ಆಗಿದೆ. ಚಳಿಗಾಲದಲ್ಲಿ ಬೆಳೀತಕ್ಕಂಥ ಬೆಳೆ ಕುಸುಬೆನ ನಾವು ಎಲ್ಲ ಜಮೀನುಗಳಲ್ಲಿ ಬೆಳಿತೀವಿ. ಈ ಕೆಂಪು ಜಮೀನು ಇರ್ಬೋದು, ಕಪ್ಪು ಜಮೀನು ಇರ್ಬೋದು, ಸ್ವಲ್ಪ ಏನಪ್ಪಾ ಅಂದ್ರೆ ಅದರಲ್ಲಿ ಹೊಸ ಹೊಸ ತಳಿಗಳು ಬಂದಿದಾವೆ. ಈಗ ನಾವ್ ಅದರಲ್ಲಿ ಕಟಾವ್ ಮಾಡ್ತಕೊಂಡು ಮುಳ್ಳು ಇಡಬಾರ್ದು, ಮುಳ್ಳು ಇಲ್ಲದೆ ಇರ್ತಕ್ಕಂತ ತಳಿಗಳು ಬಂದಿದಾವ ಅಂದ್ರೆ ಇಳುವರಿ ಸ್ವಲ್ಪ ಕಡಿಮೆ. ಅದ್ ಬಿಟ್ರೆ ಈ ಅಣ್ಣಿಗೆರೆ ತಳಿ ಒಂದು, ಅದು ಬಹಳಷ್ಟು ಹಳೆ ತಳಿ. ಸೊ ಅದು ಕೂಡ ನಮ್ಮ ರೈತರು ಅಲ್ಲಲ್ಲಿ ಬೆಳೀತಾರೆ. ಏನಪ್ಪಾ ನಮ್ಗೆ ಅಂದ್ರೆ ಎಲ್ಲಿ ಸಾಧ್ಯತೆ ಇದೆ ಅಲ್ಲಿ ಈಸಿಯಾಗಿ ಬೆಳೀತಕ್ಕಂತ. ಏನು ಅಂದ್ರೆ ನಾವು ಒಂದ್ಸರಿ ಬಿತ್ತನೆ ಮಾಡಿದ್ರೆ ಅದು ಒಂದೋ ಎರಡು ಸರಿ ಎಡಕುಂಟೆ ಒಳದು ಗೊಬ್ಬರ ನಿರ್ವಹಣೆ ಅದೆಲ್ಲ ಮಾಡಿದ್ದೆ ಅದ್ರಲ್ಲಿ ಈಸಿಗೆ ಅದು ಕಟಾವಿಗೆ ಬರುತ್ತೆ. ಸೊ ಇಂಥ ಒಂದು ಈಸಿ ಬೆಳೆ ಕೂಡ ಇದು ಕೂಡ ಬಹಳ ಡಿಮ್ಯಾಂಡ್ ಇದೆ. ಆದಷ್ಟು ರೈತರು ಬೆಳೀತಕ್ಕಂತ ರೈತರು ಇದನ್ನು ಹೆಚ್ಚು ಹೆಚ್ಚು ಇನ್ನು ಬೆಳೆಯಕ್ಕೆ ಆಸಕ್ತಿ ಕೊಡಬೇಕು, ಬೆಳಿಬೇಕು. ಸೊ ಇದರಲ್ಲಿ ಏನು ಅಂತ ಕಷ್ಟಕರವಾದ ಏನು ಇಲ್ಲ. ತಳಿನೂ ಕೂಡ ನಮ್ಮಲ್ಲಿ ಕೃಷಿ ಇಲಾಖೆ ಅಥವಾ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಸಿಗುತ್ತೆ ಹೊಸ ಹೊಸ ತಳಿ. ಏನು ಮುಳ್ಳಿಲ್ದು ಈಸಿಯಾಗ ಮತ್ತೆ ಕಂಬೈನ್ಡ್ ಹಾರ್ವೆಸ್ಟರ್ಗಳು ಬಂದಿದ್ದಾವೆ. ಆರಾಮಾಗಿ ಅದನ್ನು ಹಾರ್ವೆಸ್ಟ್ ಮಾಡ್ತಕ್ಕಂಥದ್ದು, ಅದನ್ನು ಯಾವುದೇ ಥರ ಮೋಟರ್ದಲ್ಲೇ ಇದ್ದಲೇ ನಿಮಗೆ ಅದನ್ನು ಹಾರ್ವೆಸ್ಟ್ ಮಾಡ್ತಕ್ಕಂಥ ದೊಡ್ಡ ದೊಡ್ಡ ರೈತರು 5 ಎಕರೆ 10 ಎಕರೆ ಹಾಕಿರ್ತಕ್ಕಂಥ ರೈತರಿಗೆ ಕಂಬೈನ್ಡ್ ಹಾರ್ವೆಸ್ಟರ್ ಬಂದಿದ್ದಾವೆ. ಅದನ್ನು ನೀಟಾಗಿ ತಗೊಂಡು ನಾವು ಬೆಳೆನ ನಿರ್ವಹಣೆ ಮಾಡ್ಬೋದು. ಸೊ ಈಸಿಯಾಗಿ ಮಾಡ್ತಕ್ಕಂಥದ್ದು ನಾವೀಗ ಈಸಿ ಕ್ರಾಪ್ ಅಂದ್ರೆ ಸುಲಭವಾಗಿ ಬೆಳೀತಕ್ಕಂಥ ಬೆಳೆ ಇದರಲ್ಲಿ ಇದೊಂದು. ಸರ್, ಕುಸುಬೆ ಅಂತಂದ್ರೆ ಎಂತ ಮಣ್ಣಲ್ಲಿ ಬೆಳಿಬಹುದು ಸರ್? ಎಲ್ಲಾ ಮಣ್ಣಲ್ಲಿ ಬೆಳಿಬಹುದು. ಕಪ್ಪು ಜಮೀನಲ್ಲಿ ಬರಬಹುದು ಅಥವಾ ಕೆಂಪು ಜಮೀನಲ್ಲೂ ಬೆಳಿಬಹುದು. ಸೊ ಈ ದೃಷ್ಟಿಯಿಂದ ಏನು ಯಾವ್ದು ಸೂಕ್ತತೆ ಅಂತದೇ ಅಂತ ಇಲ್ಲ, ಇದು ಎಲ್ಲಾ ಜೊತೆಗ ಬೆಳಿಬಹುದು. ಸರ್, ಇನ್ನೊಂದು ಹಿಂಗಾರು ಬೆಳೆ ಅಂತಂದ್ರೆ ಹೆಬ್ಬಾಳು ಅವರೇ ಅಂತ ಬರುತ್ತೆ ಸರ್. ಸರ್, ಇತ್ತೀಚೆಗೆಲ್ಲ ಈ ಒಂದು ಹೆಬ್ಬಾಳು ಅವರೇ ಸಾಕಷ್ಟು ಪ್ರಮಾಣದಲ್ಲಿ ರೈತರು ಬಿತ್ತನೆ ಮಾಡಿ ಬೆಳೀತಾ ಇದ್ದಾರೆ. ಈಗೆಲ್ಲ ಲಾಸ್ಟ್ ಟೈಮಿಗೆ ಬೀಜಗಳ ಕೊರತೆನೂ ಆಗುತ್ತೆ ಸರ್. ಇದನ್ನ ಯಾವ ರೀತಿ ಬೆಳೆಯನ್ನ ನಿರ್ವಹಣೆ ಮಾಡ್ಕೊಂಡು ಹೋಗುತ್ತೆ? ಈಗ ಎಲ್ಲಾ ಕಡೆ ಹೆಬ್ಬಾಳು ಅವರೇ ನಮಗೆ ಸೀಸನ್ ಅಂದ್ರೆ ವಿಂಟರ್ ಸೀಸನ್ ಅಂದ್ರೆ ಈ ಚಳಿಗಾಲದ ಬೆಳೆ. ಅದು ಈಗೇನು ಆ ತರ ಇಲ್ಲ, ಮೊದ್ಲೆಲ್ಲ ಆ ತರ ಇತ್ತದ. ಈಗ ವರ್ಷದ 3 ಕಾಲದಲ್ಲೂ ಬೆಳೀತಾರೆ. ನಿಮಗೆ ಹೆಬ್ಬಾಳು ಅವರೇ ತಳಿಗಳಲ್ಲಿ ಸಾಮಾನ್ಯವಾಗಿ ನಾವು ಹೆಬ್ಬಾಳು ಅವರೇ 3-4, ಈಗ ಹೊಸ ತಳಿ 5 ಇದೆ. ಅದನ್ನ 3 ಕಾಲದಲ್ಲಿ ಬೆಳೀತಾರೆ. ಮೊದ್ಲೆಲ್ಲ ನಮ್ಮ ಚಳಿಗಾಲದಲ್ಲಿ ಬರ್ತಕ್ಕಂತ ಲೋಕಲ್ ತಳಿಗಳನ್ನ ಹಾಕ್ತಿದ್ರು, ಅದು ಚಳಿಗಾಲದಲ್ಲಿ ಅಷ್ಟೇ ಕಾಯಿ ಬಿಡ್ತಿತ್ತು. ಇದು ಏನಿಲ್ಲ, 90 ದಿವಸಕ್ಕೆ ಬರುತ್ತೆ ಹಸಿಕಾಯಿ, ನಿಮಗೆ ಇಳುವರಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾವು ಅದನ್ನ ಬಿತ್ತಬೇಕಾದ್ರೆ ಸಾಮಾನ್ಯವಾಗಿ ಕೆಲವು ರೈತರು ನೀರಾವರಿ ಪ್ರದೇಶ ನೀರಿರ್ತಕ್ಕಂಥದ್ದು ಸ್ವಲ್ಪ ಸ್ವಲ್ಪ ನೀರಿರ್ತಕ್ಕಂಥವ್ರು ಬೆಳೀತಾರೆ. ಎಕರೆಗೆ ಏನಿಲ್ಲ ಅಂದ್ರೆ 18-20 ಕ್ವಿಂಟಲ್ ಅಷ್ಟು ಹಸಿಕಾಯಿ ಬರುತ್ತೆ. ಸೊ ನಮಗೆ ಹೊಸ ತಳಿಗಳ ನಾನು ಹೇಳಿದೆ, ಹೆಬ್ಬಾಳವರೆ 4 ಅಥವಾ ಹೆಬ್ಬಾಳವರೆ 5 ಅಂತ ಇದೆ. ತುಂಬಾ ಸೊಗಡು ಇರ್ತಕ್ಕಂಥ ಸ್ಮೆಲ್ ಇರ್ತಕ್ಕಂಥದ್ದು ಡಿಮ್ಯಾಂಡ್ ಇದೆ. ಸೊ ಇದನ್ನು ಬಿತ್ತಬೇಕಾದ್ರೆ ನಾವು ಸಾಮಾನ್ಯವಾಗಿ ನಾವು ಉಳುಮೆ ಮಾಡಬೇಕು. ಅದನ್ನು ಭೂಮಿ ಲಸನ್ ಮಾಡಿಕೊಂಡು ನಾವು ಸಾಲಿಂದ ಸಾಲಿಗೆ 1.5 ಅಡಿ ಆಗ್ತಕ್ಕಂಥದ್ದು ಬೀಜದಿಂದ ಬೀಜಕ್ಕೆ 1.5 ಅಡಿ ಅಷ್ಟು ಬೀಜ ಸ್ವಲ್ಪ ದೂರ ದೂರ ಹಾಕಿ ಅದನ್ನು ಬಿತ್ತನೆ ಮಾಡಬೇಕು. ಗೊಬ್ಬರ ನಿರ್ವಹಣೆ ಮತ್ತೆ ಕೊಟ್ಟಿಗೆ ಗೊಬ್ಬರ ಇವೆಲ್ಲ ನಿರ್ವಹಣೆ ಮಾಡಿದ್ದೆ ಅದರಲ್ಲಿ ಚೆನ್ನಾಗಿ. ಆಮೇಲೆ ಇದರಲ್ಲಿ ಬರ್ತಕ್ಕಂಥ ಕಾಯಿ ಕೊರಕ, ಅದೇ ನಾಳೆ ಈ ಕಾಯಿ ಕೊರಕದ ಬಾಧೆ ತುಂಬಾ ಬಹಳ ಬರುತ್ತೆ. ಅದನ್ನು ಸ್ವಲ್ಪ ನಿರ್ವಹಣೆ ಮಾಡಬೇಕು. ನಮಗೆ ಈಗ ಔಷಧಿಗಳು ತುಂಬಾ ಇಮೆಕ್ಟೋ ಬೆಂಜೈಟ್ ಅದಂತೂ ಬಹಳ ಇದಿದೆ, ಅದನ್ನು ಕೂಡ ಸಿಂಪಡಣೆ ಮಾಡಬಹುದು. ಸೊ ಅದರ ಜೊತೆಗೆ ರೈತರು ಏನ್ ಆದಷ್ಟು ನೀಟಾಗಿ ಅಂದ್ರೆ ಔಷಧಿ ನಿರ್ವಹಣೆ ಮತ್ತೆ ಈ ಗೊಬ್ಬರಗಳು ನಾನು ಹೇಳಿದೆ, ಮೇಲ್ಗೊಬ್ಬರ ನಾಳೆ ಹೇಳಿದೆ ಸಿಂಪಡಣೆ ಮಾಡ್ತಕ್ಕಂಥದ್ದು, ಅದನ್ನ ನಾವು ಯಾವಾಗ್ಲೂ ಈ ಹೂ ಬರೋಕ್ಕಿಂತ ಮುಂಚೆ ಒಂದ್ಸರಿ, ಹೂ ಬರೋಕ್ಕಿಂತ ಬಂದ್ಮೇಲೆ ಒಂದ್ಸರಿ ಈ 19-19 ಗೊಬ್ಬರ ಏನು ರಸಗೊಬ್ಬರ ಸಿಂಪಡಣೆ ಮಾಡ್ತಕ್ಕಂಥದ್ದು, ಅದೇ ನಾ 1 ಲೀಟರ್ ನೀರಿಗೆ 5-6 ಮಿಲಿ ಅದನ್ನ ಹಾಕಿ ಸಿಂಪಡಣೆ ಮಾಡ್ತಕ್ಕಂಥ, ಕಾಯೆಲ್ಲ ತುಂಬಾ ಚೆನ್ನಾಗಿ ಹೂವೆಲ್ಲ ಬಹಳ ಚೆನ್ನಾಗಿ ಉಳ್ಕೊಂತ ಉದ್ರಲ್ಲ, ಕಾಯಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ನಮಗೇನಿಲ್ಲ, 2 ಸರಿ ಸಿಂಪಡಣೆ ಮಾಡಿದ್ದೆ ಅದರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಕಾಯಿ ಕೊರಕ ಅಥವಾ ಬೇರೆ ಯಾವ್ದಾದ್ರು ರೋಗ ರುಜಿನಗಳು ಬಂದಿದ್ದೆ ಅದರಲ್ಲಿ ಕಾಯಿ ಕೊರಕಕ್ಕಂತೂ ನಿಮಗೆ ಔಷಧಿ ಕೃಷಿ ಇಲಾಖೆಯಲ್ಲಿ ಸಿಗುತ್ತೆ, ಬೆಂಜೋಯಿಟ್ ಅಂತ ಸಿಂಪಡಣೆ ಮಾಡೋದು. ಆಮೇಲೆ ನೀಟಾಗಿ ಎಡೆಕುಂಟೆ ಹೊಡ್ಕೊಂಡು ಆಮೇಲೆ ಗೊಬ್ಬರಗಳ ನಿರ್ವಹಣೆ ಮಾಡಿದ್ದಲ್ಲಿ ನಿಮಗೆ 90 ದಿವಸಕ್ಕೆ ಹಸಿಕಾಯಿ ಕಟಾವಿ ಬರುತ್ತೆ. ಮತ್ತೆ ಈಸಿಯಾಗಿ ಮಾಡ್ತಕ್ಕಂತ ಬೆಳೆ ಇದು, ಹಿಂಗಾರಲ್ಲೂ ಬೆಳಿಬಹುದು, ಮುಂಗಾರಲ್ಲೂ ಬೆಳಿಬಹುದು, ಬೇಸಿಗೆಯಲ್ಲೂ ಬೆಳಿಬಹುದು. ಆಮೇಲೆ ಈ ಮಾರ್ಕೆಟ್ ಅಲ್ಲಂತೂ ಈಗ ತುಂಬಾ ಡಿಮ್ಯಾಂಡ್ ಇದೆ ಅದು ಹಸಿಕಾಯಿ. ಹೆಚ್ಚು ಲಾಭದಾಯಕವಾದ ಬೆಳೆ ಅಂದ್ರೆ ಈಸಿಯಾಗಿ ಬೆಳೀತಕ್ಕಂಥ ಸುಲಭವಾಗಿ ಬೆಳೀತಕ್ಕಂಥ ಬೆಳೆ ಇದರಲ್ಲಿ ಇದು ಕೂಡ. ಸೊ ಇದನ್ನು ರೈತರು ಈಸಿಯಾಗಿ ಮಾಡ್ತಕ್ಕಂಥವ್ರು ಎಲ್ಲ ರೈತರು ಬಹಳಷ್ಟು ಜನ ರೈತರು ಮಾಡ್ತಾರೆ. ಇದನ್ನು ಕೂಡ ರೂಢಿ ಮಾಡಿಕೊಂಡು ಹೆಚ್ಚು ಹೆಚ್ಚು ಬೆಳಿಬೇಕು ಇದು. ಆವಾಗ ನಮ್ಮ ಬೇಳೆಕಾಳು ಡಿಮ್ಯಾಂಡ್ ಇದೆ, ನಮ್ಮ ರೈತರಿಗೆ ಹೆಚ್ಚು ಲಾಭನೂ ಬರುತ್ತೆ. ಹಾಗಾಗಿ ಈ ಬೆಳೆನು ಕೂಡ ನಾವು ಹಿಂಗಾರಲ್ಲಿ ಬೆಳಿಬಹುದು, ಮತ್ತೆ ಹೆಚ್ಚು ರೈತರು ಆಸಕ್ತಿ ವಹಿಸಿ ಬೆಳೀರಿ ಅಂತ ಹೇಳ್ತೇನೆ. ಮತ್ತೆ ಜೊತೆಗೆ ಈ ಒಂದು ಹೆಬ್ಬಾಳವರೆ ಬೆಳೆಯೋದ್ರಿಂದ ಈಗ ಕಾಯಿ ಕಟಾವು ಮಾಡಿದಾಗ ಅದರ ಬಳ್ಳಿಯನ್ನ ಅಲ್ಲೇ ನಾವು ಸಾವಯವ ಗೊಬ್ಬರವಾಗಿ ಮಾಡಬಹುದು ಸರ್. ಈಗ ಯಾವುದೇ ದ್ವಿದಳ ಧಾನ್ಯದ ಬೆಳೆ ಇರಬಹುದು, ಈ ಕೆಲವು ರೈತರು ಅಡಿಕೆ 4-5 ವರ್ಷ ಇರತಕ್ಕಂತ ಅಡಿಕೆಗಳಲ್ಲೂ ಬೆಳಿಬಹುದು. ಇದರಿಂದ ಭೂಮಿ ಫಲವತ್ತತೆ ತುಂಬಾ ಚೆನ್ನಾಗುತ್ತೆ. ನಿಮಗೆ ತಿಳಿದಿರ್ಬೋದು ಅಲ್ಲಿ ಕಸ ಕಡ್ಡಿ ಎಲ್ಲ ಬರ್ತಕ್ಕಂಥದ್ನೆಲ್ಲ ನಾವು ಈ ಕುರಿ ಮೇಕೆ ಸಾಕಾಣಿಕೆಗೆ ಅಥವಾ ದನಗಳಿಗೆ ತುಂಬಾನೇ ಶ್ರೇಷ್ಠವಾದ ಆಹಾರ ಮೇವು. ಅದರ ಜೊತೆಗೆ ಉಳಿದಿರ್ತಕ್ಕಂಥ ಏನು ಕಸ ಕಡ್ಡಿ ಎಲ್ಲ ಭೂಮಿಯಲ್ಲಿ ಸೇರಿಸಿದ್ರೆ ಭೂಮಿ ಫಲವತ್ತತೆ ಹೆಚ್ಚಾಗತ್ತೆ, ನಮ್ಮ ಭೂಮಿ ತಾಕತ್ತಾಗಿರ್ತದೆ, ಬೇರೆ ಬೆಳೆಯಲಿಕ್ಕೂ ಹೆಚ್ಚು ಹೆಚ್ಚು ಪೋಷಕಾಂಶ ಅಲ್ಲಿ ಭೂಮಿಯಲ್ಲಿ ಉಳ್ಕೊಳತ್ತೆ. ಹೆಚ್ಚು ಯಾವುದೇ ದ್ವಿದಳ ಧಾನ್ಯ ಬೆಳೆ ಇರ್ಬೋದು ಅದನ್ನ ನಾವು ಬೆಳೆದಿದ್ದೆ ಅದರಲ್ಲಿ ಭೂಮಿಯ ಫಲವತ್ತತೆ ಹೆಚ್ಚಕ್ಕೆ ಇವು ಕೂಡ ಪ್ರಮುಖ ಕಾರಣವಾಗಿರ್ತದೆ. ಈಗ ಹೆಬ್ಬಾಳು ಅವರೇ ಅಂದ್ರೆ ಬಿತ್ತನೆ ಬೀಜಗಳು ಅಂತಂದ್ರೆ ತಾವೇ ಬೆಳೆದಂತವನ್ನ ಉಪಯೋಗ ಮಾಡ್ತಾರೆ ಸರ್, ಇದು ಸೂಕ್ತ ಅಂತ ಹೇಳ್ತೀರಾ? ಅದೇ ನಾವು ಹೇಳ್ತಾ ಇರ್ತೀವಿ ಯಾವಾಗ್ಲೂ ರೈತರಿಗೆ, ಈಗ ಅದರಲ್ಲಿ ಒಂದು ಬೀಜಗಳಲ್ಲಿ ಒಂದು ಏನು ಸ್ವಪರಾಗಸ್ಪರ್ಶ ಬೀಜಗಳು, ಅದರಲ್ಲಿ ರಾಗಿ ಇರ್ಬೋದು, ಅವರೆ ಇರ್ಬೋದು, ತೊಗರಿ ಇರ್ಬೋದು, ಭತ್ತ, ಇವೆಲ್ಲ ಸ್ವಪರಾಗಸ್ಪರ್ಶೀಯ ಬೀಜಗಳು. ಅಂದ್ರೆ ಅದು ಹೆಣ್ಣು ಗಂಡು ಒಂದೇ ಹೂವಲ್ಲಿ ಇರ್ತವೆ, ಅಲ್ಲೇ ಪರಾಗಸ್ಪರ್ಶ ಆಗುತ್ತೆ, ಅದು ಬೇರೆ ಬೀಜ ಏನು ಪ್ರತಿ ಸರಿ ತಗೊಳೋದು ಏನು ಅವಶ್ಯಕತೆ ಇಲ್ಲ. ಅದೇ ತರ ಸಂಕರಣ ತಳಿಗಳು, ಈಗ ಪರಕೀಯ ಪರಾಗಸ್ಪರ್ಶದಿಂದ ಆಗ್ತಕ್ಕಂತ ಹೂವುಗಳು ಅಂದ್ರೆ ಉದಾಹರಣೆ ಮೆಕ್ಕೆಜೋಳ ಇರ್ಬೋದು, ಈ ಹತ್ತಿ ಇರ್ಬೋದು, ಇವು ಬೀಜಗಳನ್ನ ಹೊಸ ಹೊಸ ತಗೋಬೇಕು, ಪ್ರತಿ ವರ್ಷ ಹೊಸ ಬೀಜ ಹಾಕ್ಬೇಕು, ಅದೇ ಬೀಜ ಬಳಸಕ್ಕಾಗಲ್ಲ. ಸೊ ಅದಕ್ಕೆ ರೈತರಿಗೆ ಈಗ ಅವರೇ ಹೆಬ್ಬಾಳ ಅವರೇ ಬೀಜ ಈ ವರ್ಷ ಹೊಸ ತಳಿ ತಗೊಂಡ್ರಿ ಅಂದ್ರೆ ಅದೇ ಬೀಜನ ನೀವು 3-4 ಸಾರಿ ವರ್ಷ ತನಕ ಬಳಸಬಹುದು. ಬೀಜನ ಆಯ್ಕೆ ಮಾಡ್ಕೋ, ಚೆನ್ನಾಗಿರೋ ಗಿಡದಿಂದ ಆಯ್ಕೆ ಮಾಡ್ಕೊಂಡು ಬೀಜನ ಒಂದು ಸಪರೇಟ್ ಆಗಿ ನೀವು ಕಟಾವ್ ಮಾಡ್ಕೊಂಡು ಅದನ್ನ ನೀಟಾಗಿ ಇಟ್ಕೊಂಡು ಅದು ಬೀಜ ಮುಂದಿನ ವರ್ಷ ಬಳಸಬಹುದು. ಅದೇ ತರ ರಾಗಿನೂ ಕೂಡ, ಆಮೇಲೆ ತೊಗರಿ ಬೀಜನೂ ಅಷ್ಟೇ, ನೀವು ಈ ವರ್ಷ ಚೆನ್ನಾಗಿ ಹಾಕಿರೋ ತಳಿ ಇದ್ರೆ ಅದನ್ನೇ ಬೀಜನ ಆಯ್ಕೆ ಮಾಡ್ಕೋಬೇಕು, ಅದೇ ಬೀಜ ಇಟ್ಕೊಂಡು ಮುಂದಿನ ವರ್ಷ ಬಿತ್ತನೆ ಮಾಡ್ಬೋದು, ಯಾವುದೇ ತರ ಸಮಸ್ಯೆ ಇಲ್ಲ. ಇದು ರೈತರು ಹೆಚ್ಚು ರೂಢಿ ಮಾಡ್ಕೋಬೇಕು. ಈಗ ಎಲ್ಲಾ ಕಡೆ ಬೀಜ ಹೊಸ ಬೀಜ ಕೊಡಕ್ಕಾಗಲ್ಲ ರೈತರಿಗೆ, ಈಗ ಎಷ್ಟು ಉತ್ಪಾದನೆ ಮಾಡೋಕ್ಕಾಗತ್ತೆ, ಎಲ್ಲರಿಗೂ ಉತ್ಪಾದನೆ ಮಾಡೋಕ್ಕಾಗಲ್ಲ. ಹಾಗಾಗಿ ರೈತರು ತಾವೇ ಉತ್ಪಾದನೆ ಮಾಡತಕ್ಕಂಥ ಬೀಜನ ಇಟ್ಕೊಂಡು ಬಿತ್ತನೆ ಮಾಡಬೇಕು. ಒಂದ್ ಕಡೆ ಖರ್ಚು ಕಡಿಮೆ, ಖರ್ಚು ಕಡಿಮೆ ಆಗುತ್ತೆ, ಆ ಒಂದು 15% ಖರ್ಚು ಕಡಿಮೆ ಆಗುತ್ತೆ. ಆಮೇಲೆ ನಾವು ಮಾಡಿರೋ ಬೀಜ ನಮಗೆ ಒಂದು ಇದು ಇದ್ದತ್ತೆ, ಏನು ಗೊತ್ತಿರುತ್ತೆ ಯಾವ ಬೀಜ ಹೆಂಗ್ ಬರುತ್ತೆ ಅಂತ ನಮಗೆ ಗೊತ್ತಿರುತ್ತೆ, ಇದೇ ಒಂದು ವರ್ಷ ಹಿಂಗ್ ಬಂದಿತ್ತು ಹಿಂಗೂ ಚೆನ್ನಾಗಿ ಬರ್ತಿದ್ವು ಅಂತ, ಆ ತರ ಆಯ್ಕೆ ಮಾಡ್ಕೊಂಡು ಬೀಜನ ಬಳಸಬೇಕು. ಇನ್ನೊಂದು ಭಾಗ ಏನಂದ್ರೆ ಪರಕೀಯ ಪರಾಗಸ್ಪರ್ಶ ಇರತಕ್ಕಂಥ ಹೂವುಗಳು ಅಂದ್ರೆ ನಾನು ಹೇಳಿದೆ ಮೆಕ್ಕೆಜೋಳ ಬೀಜನ ಪ್ರತಿ ವರ್ಷ ನೀವು ಹೊಸ ಬೀಜ ತಗೋಬೇಕು, ಸಂಕರಣ ತಳಿಗಳು ಹೈಬ್ರಿಡ್ಸ್ ಅವು, ಅವನ್ನ ಪುನಃ ಬಳಸಕ್ಕಾಗಲ್ಲ, ಹಾಗಾಗಿ ಅದನ್ನ ಹೊಸದಾಗಿ ನೀವು ಪ್ರತಿ ವರ್ಷ ತೆಗೆದು ಹಾಕಬೇಕು. ಅದೇ ತರ ಹತ್ತಿ ಬೀಜನೂ ಅಷ್ಟೇ, ಪರಕೀಯ ಪರಾಗಸ್ಪರ್ಶದಿಂದ ಆಗ್ತಕ್ಕಂಥ. ಸೊ ಈ ಬೀಜಗಳನ್ನ ಪ್ರತಿ ವರ್ಷ ನೀವು ಹೊರಗಡೆ ತಗೊಂಡು ಅಥವಾ ಎಲ್ಲಿ ಕ್ರಾಸ್ ಮಾಡಿ ತಗೊಂಡು ಬೀಜ ಪ್ಯಾಕೆಟ್ ಬೀಜಗಳನ್ನ ತಗೊಂಡು ಬಿತ್ತಬೇಕು. ಸೊ ಈ ರೀತಿ ಬೀಜಗಳನ್ನ ನೀವು ಆಯ್ಕೆ ಮಾಡ್ಕೋಬೇಕು ರೈತರು. ಸರ್, ಇನ್ನೊಂದು ದ್ವಿದಳ ಧಾನ್ಯ ಬೆಳೆಯಾದಂತಹ ಒಂದು ಅಲಸಂದಿ ಬೆಳೆಯನ್ನು ಸಾಕಷ್ಟು ಸಹ ರೈತರು ಈಗ ಹಿಂಗಾರಿಯಾಗಿ ಬೆಳೀತಾ ಇದ್ದಾರೆ ಸರ್, ಈ ಬೆಳೆ ಬಗ್ಗೆ ಹೇಳಿ ಸರ್. ಈಗ ಅಲಸಂದಿನೂ ಕೂಡ ನಮ್ಮ ರೈತರು ಬೆಳೀತಾರೆ, ಅಲಸಂದಿನೂ ಕೂಡ ಒಂದು ದ್ವಿದಳ ಧಾನ್ಯ ಬೆಳೆ. ಈಗ ಉದಾಹರಣೆಗೆ ನಮ್ಮ ರೈತರು ಏನ್ ಮಾಡ್ತಾ ಇದಾರೆ, ಈಗ ಕಾಳಿಗಾಗಿಯೂ ಮಾಡ್ತಾರೆ ಅಥವಾ ನಮ್ಮ ಗೊಬ್ಬರ ಹಸಿರೆಲೆ ಗೊಬ್ಬರವಾಗಿ ಬಳಸಬಹುದು. ನಿಮಗೆ ಈ ಉದಾಹರಣೆ ಅಡಿಕೆ ತೋಟ ಇರ್ಬೋದು, ಎಲ್ಲೆಲ್ಲಿ ನಮಗೆ ಅನುಕೂಲ ಆಗುತ್ತೆ ಅಲ್ಲೆಲ್ಲ ಈ ಅಲಸಂದೆ ಬೆಳೆನೂ ಬೆಳಿಬಹುದು. ಎಲ್ಲ 3 ಕಾಲದಲ್ಲೂ ಬೆಳೀತಾರೆ ಇದನ್ನ. ಸೊ ಇದರಲ್ಲಿ ತಳಿಗಳು ಒಂದು C-152 ಅಂತ ಇದೆ, ಹೊಸ ತಳಿನೂ ಬಂದಿದ್ದಾವೆ. ಎಲ್ಲಿ ನಿಮಗೆ ಭೂಮಿ ತಾಕತ್ತು ಅಥವಾ ಫಲವತ್ತತೆ ಜಾಸ್ತಿ ಬೆಳೆಸಿ ಅಲ್ಲೇ ಮುರಿ ಹೊಡೆಯೋದು ಅದನ್ನ ಮಾಡ್ಬೋದು. ಇಲ್ವಾ ನಮಗೆ ಮುರಿ ಹೊಡೆದು ಕಾಳು ಬೇಕಂದ್ರೆ ಅದೊಂದು ಕಾಳೆಲ್ಲ ತಕ್ಕೊಂಡು ನಿಮಗೆಲ್ಲ ಅದನ್ನ ಕೊಯ್ಲು ಮಾಡ್ಕೊಂಡು ಆಮೇಲೆ ಆ ಬಳ್ಳಿ ಇರನ್ನ ಮುರಿ ಹೊಡಿಬೋದು ಇದೊಂದು. ಸೊ ಇದರಿಂದ ಏನಪ್ಪ ಅಂದ್ರೆ ನಮಗೆ ಏನಂತ ಏನು ಖರ್ಚಾಗಲ್ಲ, ತುಂಬಾನೇ ಕಡಿಮೆ ಖರ್ಚು. ಕೆಲವರು ಏನು ರೈತರು ಏನ್ ಮಾಡ್ತಾರೆ, ಸುಮ್ಮನೆ ಚೆಲ್ಬಿಟ್ಟು ಕಲ್ಟಿವೇಟರ್ ಹೊಡೆದ್ಬಿಟ್ಟು ನೀರು ಹಾಯಿಸ್ಬಿಡ್ತಾರೆ, ಅದು ಕ್ಲೀನಾಗಿ ಬಂದ್ಬಿಡುತ್ತೆ. ಅಥವಾ ಸಾಲುಗಳು ಹೊಡೆದು ಆಮೇಲಿಂದ ಬಿತ್ತನೆ ಮಾಡಿ ಅದನ್ನ ಎಡೆ ಕುಂಟೆ ಹೊಡೆದು ಆಮೇಲೆ ಕಟಾವು ಮಾಡ್ತಕ್ಕಂಥದ್ದು ಅಥವಾ ಮುರಿ ಹೊಡಿತಕ್ಕಂಥ ಅದು ಬಳ್ಳಿ ಕೂಡ ತುಂಬಾನೇ ಶ್ರೇಷ್ಠವಾದ. ಈಗ ದನಕರುಗಳಿಗೆ ತುಂಬಾನೇ ಮೇವು, ಬಹಳ ಪೌಷ್ಟಿಕವಾದ ಮೇವು ಅದು. ಸೊ ಅದನ್ನು ಕೂಡ ಈಗ ನಮ್ಮ ರಾಗಿ ಒಟ್ಟಲ್ಲ ಅಥವಾ ಅದರಲ್ಲಿ ಮಿಕ್ಸ್ ಮಾಡಿ ಕೊಡೋದು ಅಥವಾ ಸೊ ಇದರಿಂದ ಏಕದಳ ದ್ವಿದಳ ಧಾನ್ಯದ ಮೇವು ಮಿಕ್ಸ್ ಮಾಡಿ ಪುಡಿ ಮಾಡಿ ಹಾಕ್ತಕ್ಕಂಥದ್ದು ಅದು ಕೂಡ ಬಹಳ ಶ್ರೇಷ್ಠವಾದದ್ದು. ಅದನ್ನು ಕೂಡ ಕುರಿಗಳಿರ್ಬೋದು, ಮೇಕೆ ಅಥವಾ ದನಗಳಿಗೆ ತುಂಬಾನೇ ಶ್ರೇಷ್ಠವಾದದ್ದು. ಅದನ್ನು ಕೂಡ ಬಳಸ್ಬೋದು ಅಥವಾ ನಮ್ಮ ಭೂಮಿ ಫಲವತ್ತತೆ ಮಾಡಕ್ಕೆ ಅಲ್ಲೇ ಬೆಳೆಸಿ ಅದೇ ಮುರಿ ಹೊಡೆಯೋದು, ಯಾವ್ದೇ ಬೇಕಿಲ್ಲ ನಮಗೆ ಭೂಮಿ ಚೆನ್ನಾಗಬೇಕಂತ ಇದು ಕೂಡ ರೂಢಿ ಮಾಡ್ಕೊಂಡಿದ್ದಾರೆ. ಸರ್, ಈಗ ಈ ಒಂದು ದ್ವಿದಳ ಧಾನ್ಯಗಳ ಬೆಳೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಈಗ ನಿಸರ್ಗವಾಗಿ ಸಿಗತಕ್ಕಂತ ಸಾರಜನಕವನ್ನ ಬೆಳೆಗಳಿಗೆ ಒದಗಿಸಿಕೊಡುವಲ್ಲಿ ಸಾಕಷ್ಟು ಪ್ರಮುಖ ಪಾತ್ರ ವಹಿಸ್ತವ ಅಂತ ಹೇಳ್ತಾರೆ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಹೌದು, ಈಗ ನಾವೆಲ್ಲ ದ್ವಿದಳ ಧಾನ್ಯ ಬೆಳೆ ಬೆಳೀರಿ, ಏಕದಳ ಬೆಳೆಗಳ ಜೊತೆಗೆ ಅಂತರ್ ಬೆಳೆ ಬೆಳೀರಿ ಅಥವಾ ಅದನ್ನು ಬೆಳೀರಿ, ವಾತಾವರಣದಲ್ಲಿ 78% ಸಾರಜನಕ ಇದೆ, ಅದನ್ನ ಯಾವ ಮೂಲದಲ್ಲಿ ಇಟ್ಕೊಳಕ್ಕೂ ಆಗಲ್ಲ. ನಾವೇನು ಸಾರಜನಕ ಮೂಲದ ಗೊಬ್ಬರ ಅಂದ್ರೆ ಯೂರಿಯಾ ಕೊಡ್ತೀವಿ. ಸೊ ಯೂರಿಯಾ ಕೊಡೋದ್ ಬದಲು ಈಗ ನೈಸರ್ಗಿಕವಾಗಿ ಸಿಗ್ತಕ್ಕಂತ ಸಾರಜನಕನ ನಾವು ಎಲ್ಲಂಗೆ ಉತ್ಪಾದನೆ ಮಾಡೋದಂದ್ರೆ ದ್ವಿದಳ ಧಾನ್ಯದ ಬೆಳೆಗಳನ್ನ ಬೆಳೆದು ಅವು ತನ್ನ ಬೇರಿನ ಗಂಟುಗಳಲ್ಲಿ ಶೇಖರಣೆ ಮಾಡಿಕೊಂಡಿದೆ. ಅದನ್ನ ಶೇಖರಣೆ ಮಾಡಿರ್ತಕ್ಕಂಥದ್ದು ನಮ್ಮ ಭೂಮಿಯಲ್ಲಿ ಉಳಿಸ್ಕೊಳ್ಬೋದು, ಬೆಳೆದ್ರೆ ಅಲ್ಲೇ ಇರ್ತತೆ, ಅದನ್ನ ಮುರಿ ಹೊಡೆಯೋದು ಅದನ್ನ ಬೆಳೆನ ಹಾಕಿ ಪರಿವರ್ತನೆ ಮಾಡೋದ್ರಿಂದ ಹೆಚ್ಚು ಹೆಚ್ಚು ಸಾರಜನಕ ಕೊಡೋ ಜೊತೆಗೆ ಬೇರೆ ಪೋಷಕಾಂಶನು ಸಿಗುತ್ತೆ. ಸೊ ಒಟ್ಟಾರೆ ನೈಸರ್ಗಿಕವಾಗಿರ್ತಕ್ಕಂಥ ಸಾರಜನಕನ ನಾವು ಅದನ್ನ ಭೂಮಿ ಕೊಡ್ಬೇಕಂದ್ರೆ ದ್ವಿದಳ ಧಾನ್ಯ ಬೆಳೆಗಳನ್ನ ಬೆಳೆದು ಅದನ್ನ ಸ್ಥಿರೀಕರಣ ಮಾಡ್ಕೊಂಡಿರುತ್ತೆ, ಅದು ಭೂಮಿಲಿ ಉಳ್ಕೊಳತ್ತೆ. ನೀವು ಅದೇ ಅದೇ ತರ ಶೇಂಗಾ ಬೆಳೆ ಅಥವಾ ದ್ವಿದಳ ಧಾನ್ಯ ಅಲಸಂದೆ ಇರ್ಬೋದು, ತೊಗರಿ ಇರ್ಬೋದು, ತೊಗರಿ ನೀವು ಸಾಮಾನ್ಯವಾಗಿ ನೋಡ್ರಿ 1 ಎಕರೆಗೆ 1 ಟನ್ನಷ್ಟು ಗೊಬ್ಬರನ ಭೂಮಿ ಕೊಡುತ್ತದೆ. ಸೊ ತೊಗರಿ ಬೆಳೆ ಬೆಳೆದ್ರೆ. ಸೊ ಈ ತರ ನಮ್ಮ ದ್ವಿದಳ ಧಾನ್ಯ ಬೆಳೆಗಳು ತುಂಬಾನೇ ನಮಗೆ ಕೊಡುಗೆ ಆಗಿರ್ತಕ್ಕಂಥ ಭೂಮಿ ಫಲವತ್ತತೆ ಮಾಡಲಿಕ್ಕೆ ಬಹಳಷ್ಟು ಕೊಡುಗೆ ಕೊಡ್ತಾ ಹೋಗು. ಸೊ ಆ ದೃಷ್ಟಿಯಿಂದ ಅಂತರ್ ಬೆಳೆ ಹಾಕಿ ಅಥವಾ ಆ ಬೆಳೆನ ಪರಿವರ್ತನೆ ಮಾಡ್ತಾರೆ ದ್ವಿದಳ ಧಾನ್ಯ ಬೆಳೆ, ಇದರಿಂದ ಭೂಮಿಯ ಫಲತೆ ಹೆಚ್ಚಾಗತ್ತೆ, ನಮ್ಮ ಭೂಮಿಯ ತಾಕತ್ ಜಾಸ್ತಿ ಆಗತ್ತೆ, ಇಳುವರಿ ಜಾಸ್ತಿ ಮಾಡಲಿಕ್ಕೆ ಇದೊಂದು ರೂಪದ ನಾವು ಬೆಳೆ ಪದ್ಧತಿಗಳನ್ನು ಅಳವಡಿಸಬೇಕು. ಸರ್, ಒಟ್ಟಾರೆ ಈ ಒಂದು ಹಿಂಗಾರು ಬೆಳೆಗಳ ಒಂದು ನಿರ್ವಹಣೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ರೈತರಿಗೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು ಸರ್? ನನಗೆ ನೇರವಾಗಿ ಸಂಪರ್ಕ ಮಾಡಬಹುದು. ನನ್ನ ಹೆಸರು ಡಾಕ್ಟರ್ ಕುಮಾರ್ ಓ ಅಂತ, ಮುಖ್ಯಸ್ಥರು ಕೃಷಿ ವಿಜ್ಞಾನ ಕೇಂದ್ರ. ನನ್ನ ಮೊಬೈಲ್ ಸಂಖ್ಯೆ ಬಂದು 97001835. ಮತ್ತೊಮ್ಮೆ 97001835. ನನಗೆ ನೇರವಾಗಿ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿ, ಇದೊಂದೇ ಅಲ್ಲ ಹಿಂಗಾರು ಬೆಳೆ ಅಲ್ಲ ಬೇರೆ ಬೆಳೆಗಳ ಬಗ್ಗೆನೂ ಕೂಡ ಮಾಹಿತಿ ಕೇಳಬಹುದು. ನೀವು ಯಾವುದೇ ಸಮಸ್ಯೆ ಇರ್ಬೋದು, ತೋಟದ ಇರ್ಬೋದು, ಯಾವ್ದೇ ಇರ್ಬೋದು, ನೀವು ಸಂಪರ್ಕ ಮಾಡಿ, ನಾವು ಸಲಹೆ ನೀಡಕ್ಕೆ ಸಿದ್ಧರಿದ್ದೀವಿ. ಒಳ್ಳೇದು ಸರ್. ಇಲ್ಲೇ ತನಕ ಈ ಒಂದು ಹಿಂಗಾರು ಬೆಳೆಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ಒದಗಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಹಿಂಗಾರು ಬೆಳೆಗಳ ನಿರ್ವಹಣಾ ಕ್ರಮಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ICAR ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಓ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು UM ಮರಳಸಿದ್ದೇಶ್. ಅರೆ ಬ್ರದರ್, ಇಲ್ಲಿ ಕೇಳಿ, ನಿಮ್ಮ ಮೊಬೈಲ್ ನೋಡಿ, ಬಾಸ್ ಮೆಸೇಜ್ ಬಂದಿದ್ಯಾ? ಅದೇ ಮೆಸೇಜ್ ನಲ್ಲಿ ಬರ್ದಿದೆ, ಎಮರ್ಜೆನ್ಸಿ ಇದೆ, ತಕ್ಷಣ ಗಿಫ್ಟ್ ಕಾರ್ಡ್ ಅಥವಾ ವೋಚರ್ ತಗೊಂಡು ಪರ್ಸನಲ್ ಮೇಲ್ ಅಲ್ಲಿ ಕಳಿಸಿ ಅಂತ. ಅರೆ ತಿಳ್ಕೊಳ್ಳಿ, ಇವರು ಬಾಸ್ ನ ಫೋಟೋ ಹಾಕೊಂಡು ಫ್ರಾಡ್ ಮಾಡುವರು. ನೆನ್ಪಿರ್ಲಿ, UPI ಸೇಫ್ ಇದೆ, ಆದ್ರೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಇದೀಗ ರೈತರಿಗೆ ಸಲಹೆ. ಎಲ್ಲ ರೈತ ಬಾಂಧವರಿಗೆ ನಮಸ್ತೆ. ನಾನು ಡಾಕ್ಟರ್ ಅವಿನಾಶ್ ಟಿಜಿ ಅಂತಂದು, ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯ ಸಂರಕ್ಷಣಾ ತಜ್ಞನಾಗಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಇಂದಿನ ಸಂಚಿಕೆಯಲ್ಲಿ ಅಡಿಕೆ ಸಿಪ್ಪೆಯನ್ನ ನಾವು ಯಾವ ರೀತಿ ಗೊಬ್ಬರವಾಗಿ ಪರಿವರ್ತಿಸಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನಾನು ಹಂಚಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರಂಗೆ, ಒಂದು ಎಕರೆ ಅಡಿಕೆ ನಮಗೆ ಫಲ ಬರ್ತಕ್ಕಂಥ ತೋಟ ಇದೆ ಅಂತಂದ್ರೆ, ಒಂದು ಎಕರೆಗೆ ನಮಗೆ ಸರಿಸುಮಾರು 6-8 ಕ್ವಿಂಟಲ್ ಅಷ್ಟು ಅಡಿಕೆ ಸಿಪ್ಪೆ ಬರುತ್ತೆ. ಕೊಯ್ಲಾದ ನಂತರ ನಾವು ಏನು ಸುಲಿತೀವಿ, ಸುಲಿದ ನಂತರ ಒಣ ಸಿಪ್ಪೆ ನಮಗೆ 6-8 ಕ್ವಿಂಟಲ್ ಅಷ್ಟು ಬರುತ್ತೆ. ಈ ಹಸಿ ಸಿಪ್ಪೆ ಏನಿರುತ್ತೆ, ಸೊ ಇದನ್ನೇ ನಾವು ಗೊಬ್ಬರ ಮಾಡ್ಕೊಳಕ್ಕೆ ಉಪಯೋಗ ಮಾಡ್ಕೊಳ್ಬಾರ್ದು. ಸುಲಿದ ನಂತರ ಏನು ಸಿಪ್ಪೆ ಬರುತ್ತೆ, ಸೊ ಅದನ್ನ ನಾವು ಒಣಗಲಿಕ್ಕೆ ಹಾಕ್ಬೇಕು. ಬಿಸಿಲಿಗೆ ಚೆನ್ನಾಗಿ ಒಣಗಿದಾಗ ಸುಮಾರು ಒಂದು ಎರಡು ತಿಂಗಳುಗಳ ಕಾಲ ಅದು ಚೆನ್ನಾಗಿ ಒಣಗಿದ ನಂತರದಲ್ಲಿ ಅಂತ ಸಿಪ್ಪೆಯನ್ನ ನಾವು ಗೊಬ್ಬರವಾಗಿ ಪರಿವರ್ತಿಸಲಿಕ್ಕೆ ತಗೊಂಬಹುದು. ಈಗ ರೈತರಲ್ಲಿರ್ತಕ್ಕಂಥ ಸಮಸ್ಯೆ ಏನಪ್ಪಾ ಅಂದ್ರೆ, ಅದು ಯಾಕೆ ಗೊಬ್ಬರ ಆಗ್ತಾ ಇಲ್ಲ, ಅಲ್ಲಿ ತಿಪ್ಪೆಯಲ್ಲಿ ಹಾಕೋದು ಈ ರೀತಿ ಎಲ್ಲ ಕೂಡ ರೂಢಿದ್ದೇ ಇದೆ, ಆದ್ರೆ ತಿಪ್ಪೆಯಲ್ಲಿ ಹಾಕ್ತಾ ಕೂಡ ಅದು ಕಳೀತಾ ಇಲ್ಲ. ಯಾಕೆ ಕಳೀತಾ ಇಲ್ಲ ಅಂತಂದ್ರೆ, ಸೊ ಅದರಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಲೆಗ್ನಿನ್ ಕಂಟೆಂಟ್ ಇರುತ್ತೆ, 50% ಲೆಗ್ನಿನ್ ಕಂಟೆಂಟ್ ಇರುತ್ತೆ. ಮತ್ತೆ ಸೆಲ್ಯುಲೋಸ್ ಮತ್ತೆ ಎಮ್ಇ ಸೆಲ್ಯುಲೋಸ್ ಅನ್ನೋಂತಹ ಕಂಟೆಂಟ್ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ, ಈ ಒಂದು ನಾರಿನಂಶ ಲೆಗ್ನಿನ್ ಅಂದ್ರೆ ನಾರಿನಂಶ ಅತಿ ಹೆಚ್ಚಾಗಿ ಕಂಡಿರೋದ್ರಿಂದ ಪ್ರಮುಖವಾಗಿ ಅದು ಕಳೆತು ಹೋಗಕ್ಕೆ ಆಗ್ತಾ ಇಲ್ಲ. ಸೊ ಹಂಗಾಗಿ ತಿಪ್ಪೆಯಲ್ಲೂ ಕೂಡ ಹಾಕಿದ್ರು ಕೂಡ ಈ ವರ್ಷ ಹಾಕಿದ್ರೆ ಮುಂದಿನ ವರ್ಷ ತೆಗೆದು ನೋಡಿದ್ರು ಕೂಡ ಅದು ಪೂರ್ಣ ಪ್ರಮಾಣದಲ್ಲಿ ಕಳೆದು ಹೋಗಿರೋದಿಲ್ಲ. ಸೊ ಇದಕ್ಕೆ ನಾವೇನು ಈ ಅಡಿಕೆ ಸಿಪ್ಪೆ ಸುಲಿದು ಅದು ಒಂದು 2 ತಿಂಗಳ ಕಾಲ ಒಣಗಿದಾದ ಮೇಲೆ ಅಂತ ಸಿಪ್ಪೆಯಿಂದ ನಾವು ಗೊಬ್ಬರವನ್ನ ಮಾಡ್ಕೊಬಹುದು. ಮೊದಲನೇದಾಗಿ ಒಂದು ತೊಟ್ಟಿಯನ್ನ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಸುಮಾರು ಒಂದು 20 ಅಡಿ ಉದ್ದ, 5 ಅಡಿ ಅಗಲ ಮತ್ತೆ 5 ಅಡಿ ಎತ್ತರದ ತೊಟ್ಟಿಯನ್ನು ಕೂಡ ನೀವು ನಿರ್ಮಿಸ್ಕೊಬಹುದು. ಇಲ್ಲ ನಾವು ಪರ್ಮನೆಂಟ್ ಗೆ ತೊಟ್ಟಿಯನ್ನು ಮಾಡ್ಕೊಳಕ್ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಇವಾಗ ಈ ವರ್ಮಿ ಬೆಡ್ ಅಂತಲೇ ಬಂದಿದ್ದಾವೆ. ಅಂದ್ರೆ ಎಲ್ಲ ಕೂಡ ಈ ತಾಡ್ಪಲ್ಲು ಸಿಗ್ತಕ್ಕಂತಹ ಒಂದು ಅಂಗಡಿಗಳೇನಿದೆ ಅಲ್ಲಿ ಪ್ಲಾಸ್ಟಿಕ್ ತೊಟ್ಟಿನೇ ಕೂಡ ಬಂದಿದ್ದಾವೆ. ಸೊ ಪ್ಲಾಸ್ಟಿಕ್ ತೊಟ್ಟಿ ಅದು ಒಂದು 12 ಅಡಿ ಉದ್ದ, 4 ಅಡಿ ಅಗಲ, 4 ಅಡಿ ಎತ್ತರ ಇರುತ್ತೆ. ಸೊ ಈ ಪ್ಲಾಸ್ಟಿಕ್ ತೊಟ್ಟಿ ಉಪಯೋಗಿಸೋದ್ರಿಂದ ಒಂದು ಅನುಕೂಲ ಏನಪ್ಪಾ ಅಂತಂದ್ರೆ, ನಮಗೆ ಬೇಡ ಅಂತಂದ್ರೆ ಈ ಪರ್ಮನೆಂಟ್ ಆಗಿ ತೊಟ್ಟಿ ನಿರ್ಮಿಸಿದಾಗ ಏನಾಗುತ್ತೆ ಅಂದ್ರೆ, ಸೊ ಮತ್ತೇನಾದ್ರೂ ಕಾರಣಾಂತರಗಳಿಂದ ಅದನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಶಿಫ್ಟ್ ಮಾಡ್ಬೇಕಪ್ಪ ಅಂದ್ರೆ ಮತ್ತೆ ಅಲ್ಲಿ ನಮಗೆ ವೇಸ್ಟ್ ಆಗುತ್ತೆ. ಆದ್ರೆ ಈ ಪ್ಲಾಸ್ಟಿಕ್ ತೊಟ್ಟಿಗಳನ್ನ ಇವು ಪೋರ್ಟಬಲ್, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ನಮಗೆ ಎಲ್ಲಿ ಬೇಕೋ ಅಲ್ಲಿ ಹಿಡ್ಕೊಂಡು ಅದನ್ನ ಉಪಯೋಗಿಸ್ಕೊಬಹುದು. ಸೊ ಈ ರೀತಿಯಾಗಿ ನಮಗೆ ಈ ತಾಡಪಲ್ ಮಾರೋ ಅಂತ ಅಂಗಡಿಗಳಲ್ಲಿ ಈ ತೊಟ್ಟಿ ಕೂಡ ಸಿಗುತ್ತೆ. ಇದಕ್ಕೆ ಒಂದು ಈಗ 12 ಅಡಿ ಉದ್ದ, 4 ಅಡಿ ಅಗಲ ಮತ್ತು 4 ಅಡಿ ಎತ್ತರ ಇರತಕ್ಕಂತಹ ಒಂದು ತೊಟ್ಟಿಯ ಏನು ಪ್ಲಾಸ್ಟಿಕ್ ಒಂದು ಸಿಗುತ್ತೆ, ಆ ವರ್ಮಿ ಬೆಡ್ ಅಂತ ಕರೀತಾರೆ. ಸೊ ಅದಕ್ಕೆ ಸುಮಾರು 2-2.5 ಸಾವಿರ ರೂಪಾಯಿ ಆಗುತ್ತೆ. ಸೊ ಅದನ್ನ ತಗೊಂಡ್ಬಿಟ್ಟು, ಸೊ ಇವಾಗ ಅದ್ರದ್ದು ಕೆಳಗಡೆ ಒಂದು ಲೇಯರ್ ಅಲ್ಲಿ ಒಂದು ಸ್ವಲ್ಪ ತೆಳು ಪ್ರಮಾಣದಲ್ಲಿ ಅದು ಮಣ್ಣನ್ನಾಕ್ಬೇಕು. ಸೊ ಈ ಒಂದು ಎಲ್ಲಾ ತಂತ್ರಜ್ಞಾನವನ್ನ ಕೃಷಿ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲೂ ಕೂಡ ಇದನ್ನ ಮೆಥಡಾಲಜಿ ಅಂದ್ರೆ ಯಾವ ರೀತಿ ಅದನ್ನ ಮಾಡಬೇಕು ಅದ್ರ ಬಗ್ಗೆ ಡೆವಲಪ್ ಮಾಡಿದ್ದಾರೆ. ಅದಕ್ಕೆ ತಳಭಾಗದಲ್ಲಿ ಮಣ್ಣನ್ನ ಹಾಕ್ಬೇಕು. ಮಣ್ಣಾಕ ಹಾಕಿದ ನಂತರ ಏನು ಎರಡು ತಿಂಗಳ ಕಾಲ ಏನು ಕಳ್ತಿರ್ತಕ್ಕಂತಹ ಸಿಪ್ಪೆ ಏನಿರುತ್ತೆ ಸೊ ಅದನ್ನ ಒಂದಡಿಯಷ್ಟು ಕೆಳಗಡೆ ಹಾಕ್ಬೇಕು. ಒಂದಡಿ ಹಾಕಿದ ನಂತರದಲ್ಲಿ ಸೊ ಅದಕ್ಕೆ ಕಾಂಪೋಸ್ಟ್ ಕಲ್ಚರ್ ಅಂತ ಬರುತ್ತೆ. ಕಾಂಪೋಸ್ಟ್ ಕಲ್ಚರ್ ಅಂದ್ರೆ ಈಗ ಇರ್ತಕ್ಕಂಥ ನಾರಿನಂಶ ಬೇಗ ಕಳಿಬೇಕಪ್ಪ ಅಂದ್ರೆ ಅಲ್ಲಿ ಜೀವಾಣುಗಳನ್ನು ಸೇರಿಸತಕ್ಕಂತಹ ಅವಶ್ಯಕತೆ ಇರುತ್ತೆ. ಸೊ ಅದನ್ನ ಈ ಕಾಂಪೋಸ್ಟ್ ಕಲ್ಚರ್ ಮುಖಾಂತರ ಸೇರಿಸಬಹುದು. ಈ ಕಾಂಪೋಸ್ಟ್ ಕಲ್ಚರ್ ಅನ್ನ ನಮಗೆ ಒಂದಡಿ ನೀವು ಅಡಿಕೆ ಸಿಪ್ಪೆ ಹಾಕಿದ್ಮೇಲೆ ಈ ಕಾಂಪೋಸ್ಟ್ ಕಲ್ಚರ್ ಅನ್ನ ಒಂದು ಕೆಜಿ ಅಷ್ಟು ಅದನ್ನ ಹಾಕ್ಬೇಕಾಗುತ್ತೆ. ಒಂದು ಕೆಜಿ ಕಾಂಪೋಸ್ಟ್ ಕಲ್ಚರ್ ಜೊತೆಗೆ ಒಂದು ಕೆಜಿ ಅಷ್ಟು ಯೂರಿಯಾ. ಸೊ ಯೂರಿಯಾ ಆಗ್ತಕ್ಕಂತ ಉದ್ದೇಶ ಏನಪ್ಪಾ ಅಂತಂದ್ರೆ ಸೊ ಏನು ನಾವು ಈ ಕಾಂಪೋಸ್ಟ್ ಕಲ್ಚರ್ ಇರ್ತಕ್ಕಂಥ ಜೀವಾಣುಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಸಾರಜನಕದ ಒಂದು ಅವಶ್ಯಕತೆ ಕಡುಗ ಇರುತ್ತೆ. ಜೊತೆಗೆ ಅದು ಬೇಗ ಕಳಿಬೇಕಪ್ಪ ಅಂದ್ರೆ ಸಾರಜನಕ ಕೂಡ ಬೇಕಾಗುತ್ತೆ. ಸೊ ಹಂಗಾಗಿ ಒಂದು ಕೆಜಿ ಅಷ್ಟು ಯೂರಿಯಾವನ್ನು ಕೂಡ ಅದ್ರ ಮೇಲೆ ಹಾಕ್ಬೋದು ಈ ಕಾಂಪೋಸ್ಟ್ ಕಲ್ಚರ್ ಹಾಕಿದ ಮೇಲೆ. ಸೊ ಅದ್ರ ಜೊತೆಗೆ ನಮಗೆ ಯೂರಿಯಾವನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಸಗಣಿಯ ಅಬ್ಬಡವನ್ನ ನಾವು ಸಂಪೂರ್ಣವಾಗಿ ಅದನ್ನ ಕವರ್ ಮಾಡಬೇಕು. ಏನು ಒಂದಡಿಯಷ್ಟು ನಾವು ಹಾಕಿರ್ತೀವಿ ಸೊ ಅದ್ರ ಮೇಲೆ ಸಗಣಿ ಅಬ್ಬಡವನ್ನ ಹಾಕ್ತಾ ಹೋಗ್ಬೇಕು. ಈ ಕಾಂಪೋಸ್ಟ್ ಕಲ್ಚರ್ ಸಿಗ್ತಕ್ಕಂಥದ್ದು ಸಾವಯವ ಸಂಶೋಧನಾ ಕೇಂದ್ರ ನವಲೆ ಶಿವಮೊಗ್ಗದಲ್ಲಿ ಕೂಡ ಸಿಗುತ್ತೆ. ಒಂದು ಕೆಜಿ ಕಾಂಪೋಸ್ಟ್ ಕಲ್ಚರ್ಗೆ 120 ರೂಪಾಯಿ ಆಗುತ್ತೆ. ಸಾವಯವ ಆರ್ಗ್ಯಾನಿಕ್ ಫಾರ್ಮಿಂಗ್ ರಿಸರ್ಚ್ ಸ್ಟೇಷನ್ ಅಂತ ಇದೆ ಶಿವಮೊಗ್ಗದಲ್ಲಿ, ಅಲ್ಲಿಂದಲೂ ಕೂಡ ಪಡೆದುಕೊಳ್ಬಹುದು. ತಮಗೇನಾದ್ರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತಂದ್ರೆ ನನ್ನ ದೂರವಾಣಿ ಸಂಖ್ಯೆ 9886022203. ಧನ್ಯವಾದಗಳು. ರೈತರಿಗೆ ಸಲಹೆ ಕೇಳಿದ್ರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಇದೀಗ ಒಂದು ಜನಪದ ಗೀತೆ ಕೇಳಿ. ಹಾಡಿದ್ದಾರೆ ಬಿ ಆರ್ ಛಾಯಾ. ಗೌಡ ಕುಂಬಾರ ಮಾಡಿದ ಕೊಡ ನೋವಾ ಚನ್ನಪ್ಪ ಚನ್ನಿ ಗೌಡ ಜನಪದ ಗೀತೆ ಹೇಳಿದ್ರಿ.